தான் வாணி. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕೊಡಗಿನ ಕಾಫಿ ಬೆಳೆಯ ಚಿತ್ರಣವನ್ನ ಪರಿಚಯಿಸುವ ಕಾರ್ಯಕ್ರಮ ಕಾಫಿ ಕನ್ನಡಿ. ಇದರಲ್ಲಿ ಸೋಮರ್ಪೇಟೆ ತಾಲೂಕು ಹಂಡ್ಲಿಯ ಹೆಚ್ವಿ ಪ್ರದೀಪ್ ಕುಮಾರ್ ಅವರೊಡನೆ ಸಂವಾದ ಪ್ರಸಾರವಾಗಲಿದೆ. ಕಾಫಿ ಬೆಳೆ, ಕಾಫಿ ಕೃಷಿ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮ ಕಾಫಿ ಕನ್ನಡಿ. ಕೇಳಿ ಕಾರ್ಯಕ್ರಮ ಕಾಫಿ ಕನ್ನಡಿ. ರೈತ ಬಾಂಧವರೇ, ಕೊಡಗು ಜಿಲ್ಲೆಯ ಪ್ರಮುಖ ಬೆಳೆ ಕಾಫಿ. ಇಲ್ಲಿನ ಜನರನ್ನು ಬೆಳೆಸಿದ ಪೋಷಿಸಿದ ಬೆಳೆ ಇದು. ಲಕ್ಷಾಂತರ ಜನ ಕಾರ್ಮಿಕರಿಗೆ ಆಸರೆ ಕೊಟ್ಟಿರುವ ಕಾಫಿ ತೋಟಗಳು ಪರಿಸರದ ಹಿತಕ್ಕೆ ಪೂರಕವಾಗಿವೆ. ದಿನವೂ ನಾವು ಕನ್ನಡಿಯನ್ನು ನೋಡಿಕೊಳ್ಳುವಂತೆ ಕಾಫಿ ತೋಟಗಳನ್ನು ಸಂದರ್ಶಿಸಿಯೇ ಇಲ್ಲಿಯ ಜನ ಕಾರ್ಯಗಳನ್ನು ಮಾಡುತ್ತಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಈ ಕಾರ್ಯಕ್ರಮ ಕಾಫಿ ಕನ್ನಡಿ ಕೇಳುಗರಿಗೆ ಉಪಯುಕ್ತ ವಿಚಾರಗಳನ್ನು ನೀಡಲಿದೆ. ಸೋಮರ್ಪೇಟೆ ತಾಲೂಕು ಶನಿವಾರ ಸಂತೆ ಹತ್ತಿರ ಇರುವ ಹಂಡ್ಲಿಯ ಹೆಚ್ ವಿ ಪ್ರದೀಪ್ ಕುಮಾರ್ ಅವರ ಜೊತೆಗೆ ನಾವು ಮಾತನಾಡುತ್ತಿದ್ದೀವಿ. ಕೇಳುಗರೆ, ಕಾಫಿ ಕೃಷಿಯಲ್ಲಿ ಒಳ್ಳೆಯ ಅನುಭವ ಇದೆ, ಉತ್ತಮವಾದ ಇಳುವರಿಯನ್ನ ಪಡಿತಿದ್ದಾರೆ. ತಾಳೆ, ಅಡಿಕೆ, ಬಾಳೆ, ತೆಂಗು ಈ ತರದ ಬೆಳೆಗಳು ಇದಾವೆ. ವಿಶಾಲವಾದ ಪ್ರದೇಶದಲ್ಲಿ ಕಾಫಿಯನ್ನ ಸಾಗುವಳಿ ಮಾಡುತ್ತಿರುವ ಹಂಡ್ಲಿಯ ವೇದ ಕುಮಾರ್ ಅವರ ಪುತ್ರ ಪ್ರದೀಪ್ ಕುಮಾರ್ ಅವರು ಆಸಕ್ತಿಯಿಂದ ಕಾಫಿ ಕ್ಷೇತ್ರದಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಹಾಗೆ ಪ್ರಯೋಜನವನ್ನು ಮಾಡಿಕೊಳ್ತಿದ್ದಾರೆ. ಕಾಫಿ ಒಣಗಿಸುವ ಯಂತ್ರವನ್ನು ಇಟ್ಕೊಂಡಿದ್ದಾರೆ. ಹೀಗೆ ಕೈ ತುಂಬಾ ಕೆಲಸಗಳನ್ನು ಇಟ್ಕೊಂಡು ಹೇಗೆ ಹೇಗೆ ಸಾಕ್ತಿದ್ದಾರೆ ಅನ್ನೋದನ್ನ ಇವತ್ತು ನಾವು ಆಲಿಸಿಕೊಳ್ಳೋಣ. ಪ್ರದೀಪ್ ಕುಮಾರ್ ಅವರೇ, ನಮಸ್ಕಾರ. ನಮಸ್ತೆ ಸರ್. ತಾವು ಓದಿದ್ದೇನು ಪ್ರದೀಪ್ ಕುಮಾರ್ ಅವರೇ? ಸರ್, ನಾನು ಓದಿದ್ದು ಬಿಕಾಂ. ಬಿಕಾಂ ಮಾಡ್ಕೊಂಡು ನೇರವಾಗಿ ಕೃಷಿಗೆ ಬಂದ್ರೆ ಹೇಗೆ? ಓದಕ್ಕೆ ಕೃಷಿ ಸ್ವಲ್ಪ ಆಸಕ್ತಿ ಇತ್ತು, ಅದಕ್ಕೋಸ್ಕರ ಜಸ್ಟ್ ಗ್ರಾಜುಯೇಷನ್ ಮಾಡಿ ಹೈಯರ್ ಸ್ಟಡೀಸ್ ಗೆ ನಾನು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ಲಿಲ್ಲ. ಮತ್ತೆ ನಮ್ದು ಸಾಕಷ್ಟು ಕೃಷಿ ಭೂಮಿ ಇರೋದ್ರಿಂದ ಕೃಷಿ ಕಡೆ ಗಮನ ಹರಿಸುವ ಅಂತ ಅನ್ಕೊಂಡೆ ನಾನು. ಫಾದರ್ ಮತ್ತೆ ಹೆಲ್ಪ್ ಆಗುತ್ತೆ, ಮತ್ತೆ ಫಾದರ್ ಇದ್ದಂಗೆ ಅವ್ರ ಜೊತೆ ನಾವು ಪಳಗಿದ್ರೆ ಎಲ್ಲ ಕೆಲಸ ಕಲಿಬಹುದು. ಫಾದರ್ ಆರೋಗ್ಯವಾಗಿರ್ಬೇಕಾರೆ ಅವ್ರ ಕೈ ಕೈಗೆ ನಾವು ಪಳಗಿದ್ರೆ, ಮತ್ತೆ ಅವ್ರ ಅನುಭವದ ಮಾತುಗಳಿಂದ ನಾವು ಇನ್ನೂ ಚೆನ್ನಾಗಿ ಯಾವುದೇ ಬೆಳೆಗಳು ನಾವು ಬೆಳೆಸಿದೀವಲ್ಲ ಇನ್ನೂ ನೀಟಾಗಿ ಬೆಳಿಬಹುದು ಅಂತ ಹೊಸ ಹೊಸ ಪದ್ಧತಿ ಮುಖಾಂತರ ಅಂತ. ತಂದೆಯವರು ವೇದ ಕುಮಾರ್, ತಾಯಿ? ತಾಯಿ ಸರ್ ಹೆಚ್ ವಿ ಸೌಭಾಗ್ಯ, ಹೌಸ್ ವೈಫ್ ಸರ್ ಅವರು. ಅಲ್ಲ, ಹೌಸ್ ವೈಫ್ ಅಂತಂದ್ರೆ ಏನು ಸಣ್ಣ ವಿಷಯ ಅಲ್ಲ, ಮತ್ತೆ ಅದು ಒಂಥರ ಗುರುತರವಾದ ಜವಾಬ್ದಾರಿನೇ. ನಮಗೆ ದಿನನಿತ್ಯ ಉಪಚಾರ ಮಾಡುವ ಕಾಯಕ ಮಾಡ್ತಾರಲ್ಲ ಅನ್ನದಾತ ಸರ್, ನಮ್ಗೆ ತಾಯಿ ಅನ್ನೋದಂತರ ತುಂಬಾ ಸ್ಪೆಷಲ್. ನಿಜ, ನಾವು ತುಂಬಾ ಪುಣ್ಯ ಮಾಡಿರ್ತೀವಿ ಅಲ್ವಾ. ಒಟ್ಟು ಎಷ್ಟು ಎಕರೆ ನಿಮ್ದು ತೋಟ ಗದ್ದೆ ಈ ತರ ಜಮೀನ್ ಎಲ್ಲ ಇರೋದು? ಟೋಟಲ್ 200 ಎಕರೆ ಬರ್ತದೆ ಪ್ರಾಪರ್ಟಿ ನಮ್ದು. ಓಹೋ, ಎಷ್ಟು ಹಳೆಯ ರೋಬಸ್ಟ ಗಿಡಗಳಿದಾವೆ, ಅರೇಬಿಕ ಗಿಡಗಳಿದಾವೆ? ಮುತ್ತಾತ ಹಾಕಿದ ಗಿಡಗಳು ಇನ್ನೂ ಸಮೇತ ಉಂಟು, ಒಂದು 150 ವರ್ಷದ ಮೇಲ್ಪಟ್ಟ ಉಂಟು ಸರ್ ಗಿಡಗಳು ಅವೆಲ್ಲ. ಅದಕ್ಕಂತೂ ಏಜ್ ಆಗಿಲ್ಲ, ಹೆಸರು ಮಾತ್ರ 150 ವರ್ಷ. ಈಗಲೂ ಸಮೇತ ಎಕರೆಗೆ 4.5 ಟನ್ ಕಾಫಿ ನಾವು ಕುಯ್ತೀವಿ, ಯಾವುದೇ ಕಾಯಿಲೆ ಸಮೇತ ಇಲ್ಲ ಅದಕ್ಕೆ. ಓಹೋ, 4.5 ಟನ್ ಹಣ್ಣು ಒಂದು ಎಕರೆಗೆ? ಹೌದು ಹೌದು. ಅದನ್ನು ಒಣಗಿಸಿದ್ರೆ ಎಷ್ಟಾಗುತ್ತೆ? ಎಕರೆಗೆ 4038 ಕೆಜಿ ಹಣ್ಣು ನಾವು ಕುಯ್ತು ಅಂದ್ರೆ ಒಣಗಿ ನಮ್ಗೆ 1 ಟನ್ ಕ್ಲೀನ್ ಕಾಫಿ ಆಗುತ್ತೆ. ರೋಬಸ್ಟ ಸರಿ ಆದ್ರೆ, ರೋಬಸ್ಟ ಪಾರ್ಚ್ಮೆಂಟ್ ಆದ್ರೆ 4301 ಕೆಜಿ ಅದು ಒಣಗಿ 1 ಟನ್ ಕ್ಲೀನ್ ಕಾಫಿ ಆಗುತ್ತೆ. ಇನ್ನು ಕ್ಲೀನ್ ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ, ಒಂದು ಬ್ಯಾಗ್ ರೋಬಸ್ಟ ಸರಿ ಮಾಡ್ಬೇಕು ಅಂತಂದ್ರೆ ಒಂದು 105 ಕೆಜಿ ಬೇಕಾಗುತ್ತೆ ಹಣ್ಣು, ಮತ್ತೆ ಆರ್ ಪಿ 185 ಕೆಜಿ ಬೇಕಾಗುತ್ತೆ ಬ್ಯಾಗ್ ಮಾಡ್ಲಿಕ್ಕೆ. ಅರೇಬಿಕನೂ ಇದೆ ಅಲ್ವಾ? ಮುಂಚೆ ನಮ್ದು 80% ಅರೇಬಿಕಾ ಇತ್ತು, ಆಗ ಅರೇಬಿಕಾ ಬೆಳೆಗಾರರು ಕಷ್ಟ ಇವತ್ತಿನ ಸಮೇತ ಹೇಳಕ್ ಆಗೋದಿಲ್ಲ. ತುಂಬಾ ಕೆಲ್ಸ, ಮತ್ತೆ ತುಂಬಾ ಖರ್ಚು, ಮತ್ತೆ ಲೇಬರ್ ಗೆ ಜಾಸ್ತಿ ಪೇಮೆಂಟ್ ಕೊಡ್ಬೇಕಾಗತ್ತೆ ಬೆಳೆಗಾರರು ಅಥವಾ ರೈತರಿಗೆ, ಅವ್ರಿಗೆ ಜಾಸ್ತಿ ದುಡ್ಡು ಉಳಿಯೋದಿಲ್ಲ. ಈ ವರ್ಷ ಒಂದ್ ಸ್ವಲ್ಪ ಅರೇಬಿಕಾ ರೇಟ್ ಒಂದ್ ಸ್ವಲ್ಪ ಜಾಸ್ತಿ ಇದೆ, ನೆಮ್ಮದಿ ಆದ್ರೂ ವೈಸ್ ಟೆಂಬೋರ್ ಜಾಸ್ತಿ ಕಾಯಿಲೆ ಎಲ್ಲಾ ಕಡೆ ಇದ್ದೇ ಇರ್ತದೆ. ನಾನು ಹೇಳೋದು ಅರೇಬಿಕಾಗಿಂತ ಎಲ್ಲರೂ ರೋಬಸ್ಟ್ ಹಾಕೋದು ಬೆಸ್ಟ್. ನಮ್ದು ಮುಂಚೆ 80% ಅರೇಬಿಕಾ ಇತ್ತು, ಅದನ್ನ ಕ್ರಮೇಣ ವರ್ಷದ ವರ್ಷದ ಕನ್ವರ್ಟ್ ಮಾಡಿ ಮಾಡಿ ನಾವು ಎಲ್ಲ ರೋಬಸ್ಟ್ ಮಾಡ್ಕೊಂಡ್ವಿ. ಈಗ ಅರೇಬಿಕಾ ಅಂತ ನಮ್ದು ಇಲ್ವೇ ಇಲ್ಲ, 100% ರೋಬಸ್ಟ್ ನಮ್ದು. ಓಹೋ, ಇದಕ್ಕೆ ಕಾರಣ ಕಾಂಡ ಕೊರಿಯ ಕೀಟ ಮತ್ತೆ ಕೀಟ ಮತ್ತೆ ತುಂಬಾ ಲೇಬರ್ ಎಕ್ಸ್ಪೆನ್ಸ್. ಅರೇಬಿಕಾ ತುಂಬಾ ಸ್ಪ್ರೇ ಮಾಡ್ಬೇಕಾಗುತ್ತೆ ಕೆಮಿಕಲ್ಸ್, ವರ್ಷ ಇಡೀ ಕೆಲಸ ಇದೆ. ಆದ್ರೆ ರೋಬಸ್ಟ್ ಕೆಲಸ ಕಮ್ಮಿ, ಮತ್ತೆ ದುಡ್ಡು ಸಮೇತ ಉಳಿಯುತ್ತೆ. ಈ ವರ್ಷ ಒಂದ್ ಬೇಜಾರತಂದ್ರೆ ರೋಬಸ್ಟ್ ಆಗಿ ರೇಟ್ ಇಲ್ಲ, ಒಳ್ಳೆ ಕಾಫಿ ಇತ್ತು ಆಕ್ಚುಲಿ. ಮತ್ತೆ ರೋಬಸ್ಟ್ ಹೊಸದಾಗಿ ನಾನು ಮಲ್ಟಿಪಲ್ ಸೆಕ್ಟರ್ಸ್ ಬೆದರಲ್ಲಿ ಬೆಳೆದಿದ್ದೆ, ಒಟ್ಟಿಗೆ ಒಂದ್ 50 ಎಕರೆ ಮಾಡಿದ್ವಿ. ಅದ್ರಲ್ಲಿ 3 ಎಕರೆ ಅಂತೂ ಸಪರೇಟ್ ಕ್ಯಾಲ್ಕುಲೇಷನ್ ಇಟ್ಟಿದ್ದೆ, ಅದ್ರಲ್ಲಿ 3 ಎಕರೆಲಿ 13.5 ಟನ್ ಹಣ್ಣು ಬಂತು. ಲಾಸ್ಟ್ ಇಯರ್ 50 ಎಕರೆ ಸಪರೇಟ್ ಮಲ್ಟಿಪಲ್ ಸಕ್ಕರ್ಸ್ ಕಂಚಿಗೆ ಬಿಟ್ಟಿದ್ವಿ, ತುಂಬಾ ಚೆನ್ನಾಗಾಗಿತ್ತು. ಅದೇನಂದ್ರೆ 5 ಎಕರೆ ಆಗಂತದ್ನ 1 ಎಕರೆ ನಾವು ತೆಗಿಬಹುದು. 2 ವರ್ಷ ಮಾತ್ರ ಅದಕ್ಕೆ ಲೈಫ್ ಸ್ಪ್ಯಾನ್, ಮತ್ತೆ ಆಮೇಲೆ ಕ್ಲೀನ್ ಮೇಂಟೈನ್ ಮಾಡಬೇಕು. ಮತ್ತೆ ಶಾರ್ಟ್ ಹೋಲ್ ಬೋರ್ ಹೊಡೆಯುತ್ತೆ, ಮತ್ತೆ ನಾವು ಪುನಃ ಮಾಮೂಲಿ ಗಿಡಗಳ ತರ ಅದೇ ಸ್ಟ್ರಕ್ಚರ್ ಗೆ ತರಬೇಕು ಅಂತಂದ್ರೆ 1 ವರ್ಷ ಕ್ರಾಪ್ ಇರಕ್ಕಿಲ್ಲ, ತರ್ಕೋಬೇಕು. ಅದೇ 2 ವರ್ಷ ಬಂಬ ಕ್ರಾಪ್ ಮಾತ್ರ. ಅಂದ್ರೆ 3 ಎಕರೆಗೆ 13.5 ಟನ್ ಸಿಕ್ತಾ? ಹೌದೌದು, 3 ಎಕರೆಗೆ 13.5 ಟನ್ ಸಿಕ್ತು ನಮ್ಗೆ ಹಣ್ಣು. ಅದೇ ಹೈಯೆಸ್ಟ್ ನಮ್ಗೆ ಸಿಕ್ಕಿರೋದು. 2 ವರ್ಷ ಅಂತೂ ತುಂಬಾ ಚೆನ್ನಾಗಾಯ್ತು. ಮಾತ್ರ ಒಂದು 20 ಅಡಿ ಬಿಟ್ಟಿದ್ವಿ ಹೈಟ್ ಕಂಚೀರು, ಎಲ್ಲ ಹತ್ತಿ ಕುಯ್ಬೇಕಿತ್ತು. ಅಡಿ ಟಾಪ್ ಅಲ್ಲಿ ಹಾಸವರು, ಕ್ಲೀನ್ ಆಗಿ ಬಿಡಿಸೋರು, ಒಳ್ಳೆ ಕಾಫಿ ಆಯ್ತು ಮಾತ್ರ. ಆಮೇಲೆ ಅದಕ್ಕೆ ಸ್ವಲ್ಪ ಶಾರ್ಟ್ ರೋಲ್ ಬರೋದು ಸ್ವಲ್ಪ ಜಾಸ್ತಿ ಬರಕ್ ಶುರುವಾಯ್ತು. ಅದಕ್ಕೋಸ್ಕರ ನಾವು ಬೇಡ ಅನ್ಬಿಟ್ಟು ಮತ್ತೆ ಮುಂಚೆ ಹೇಗಿತ್ತು ಅದೇ ಒಂದೇ ಮಟ್ಟದಲ್ಲಿ ಗಿಡ ಮೇಂಟೈನ್ ಮಾಡ್ತೀವಿ. ಒಂದೊಂದು ಗಿಡದಲ್ಲಿ ಎಷ್ಟೆಷ್ಟು ಕಂಬ ಚಿಗುರುಗಳನ್ನ ಬಿಡ್ತಿದ್ರಿ? ಒಂದು ಗಿಡದಲ್ಲಿ 4 ಕಂಬ ಚಿಗುರು ಬಿಡ್ತೀವಿ ನಾವು. ನೋಡಕ್ಕಂತೂ ತುಂಬಾ ಖುಷಿ ಆಗೋದು. ಒಳ್ಳೆ ಬ್ರೆಜಿಲ್ ಇಲ್ಲಂದ್ರೆ ವಿಯೆಟ್ನಾಮ್ ಅಲ್ಲಿ ತೋಟ ನೋಡಿದಂಗೆ ಕಾಣ್ತೈತೆ ನಮ್ ತೋಟ. ತುಂಬಾ ಖುಸಿ ಆಯ್ತು. ಈ ವರ್ಷ ನಾವು ಶಾರ್ಟ್ ಹೋಲ್ ಬೋರ್ ಎಲ್ಲ ಜಾಸ್ತಿ ಬಂತಲ್ಲ ಅಂದ್ಬಿಟ್ಟು ಸ್ವಲ್ಪ ಕಸ ಹಾಕಿದ್ವಿ. ಅದರವೈಸ್ 2 ವರ್ಷಕ್ಕಾದ್ರೆ ತುಂಬಾ ಚೆನ್ನಾಗಾಗುತ್ತೆ ಮಾತ್ರ ಅದು. ಓಕೆ, ತಾಳೆ, ಅಡಿಕೆ, ಬಾಳೆ, ತೆಂಗು ಈ ತರದ ಬೆಳೆಗಳು ಕಾಫಿ ಜೊತೆಗಿದಾವ ಅಂತ ಅನ್ಸುತ್ತಲ್ವಾ? ಮಿಶ್ರ ಬೆಳೆ ನಮ್ದು. ಕಾಫಿ ಜೊತೆ ಮುಂಚೆ 60 ಎಕರೆ ಒಂದ್ ಬಾಳೆ ಇತ್ತು, ಅದು ಒಂದ್ 10-11 ವರ್ಷ ಇಟ್ಕೊಂಡ್ವಿ ನಾವು. ಮುಂಚೆ ನಮ್ದು 60 ಎಕರೆ ಖಾಲಿ ಜಾಗ ಇತ್ತು, 20 ಎಕರೆ ದೀನೆ, 40 ಎಕರೆ ಗದ್ದೆ ಮಾಡಿದ್ವಿ ಮುಂಚೆ. ಬಾಳೆ ಜೊತೆ ರೋಬಸ್ಟ ಹಾಕಿದ್ವಿ. ಬಾಳೆ ಒಂದ್ 10-11 ವರ್ಷ ಇಟ್ಕೊಂಡ್ವಿ. ಒಳ್ಳೆ ಅಂದ್ರೆ ಒಳ್ಳೆ ಆದಾಯ ಆಯ್ತು ನಮ್ಗೆ, ತುಂಬಾ ಆದಾಯ ಉಂಟು ಬಾಳೆಲಿ. ಮಾರ್ಕೆಟಿಂಗ್ ಅಲ್ಲಿ ರೈತ ಸೋಲದು. ಮೈಸೂರು ಬೆಂಗಳೂರು ನಮ್ದು ವೆಹಿಕಲ್ ಕಳ್ಸಿದ್ವಿ 10 ಗಂಟೆ, ವಾರಕ್ಕೆಲ್ಲ 8 ಟನ್ ಸಿಗೋದು. ಒಳ್ಳೆ ಇನ್ಕಮ್ ಆಯ್ತು. ಎಸ್ಟೇಟ್ ಲೇಬರ್ ಎಕ್ಸ್ಪೆನ್ಸಸ್ ವರ್ಷದ ಪೂರ್ತಿ ಬಾಳೆ ಆದರೆ ಕವರ್ ಆಗೋದು ನಮ್ಗೆ. ಯಾವ ಬಾಳೆ? ಏಲಕ್ಕಿ ಬಾಳೆ. ನಮ್ಮ ಸ್ನೇಹಿತರು ವಸಂತ್ ಕುಮಾರ್ ಅಂತ ಇದಾರೆ, ಅವರ ಫಾದರ್ ಶೇಷಾದ್ರಿ ಅಂತ ಇದಾರೆ, ಅವರಿಂದ ನಾವು ಬಾಳೆ ಕನ್ಗಳನ್ನ ಮದರ್ ಪ್ಲಾಂಟ್ ಒಂದ್ 300 ನಮ್ಮ ಫಾದರ್ ಮತ್ತೆ ನಾವು ಸೇರಿ ತಂದ್ರಿ. ಬಾಳೆ ನಾಟಿ ಮಾಡಿ ಅದರಿಂದ ಮಲ್ಟಿಪ್ಲೈ ಮಾಡಿ ಅದೇ 60 ಎಕರೆ ತರ ಕನ್ವರ್ಟ್ ಮಾಡ್ತೀವಿ ನಾವು. ಈಗ ಬಾಳೆ ಹೋದ್ಮೇಲೆ ನೆಕ್ಸ್ಟ್ ಮಿಶ್ರ ಬೆಳೆ ಆಗಿ ಅದೇ ಜಾಗದಲ್ಲಿ ತಾಳೆ ಹಾಕಿದ್ವಿ. ತಾಳೆ ಒಳ್ಳೆ ಆದಾಯ, ಮತ್ತೆ ಖರ್ಚು ಕಮ್ಮಿ. ಮೇನ್ ಅಂದ್ರೆ ನೀರು ಮತ್ತೆ ಗೊಬ್ಬರ. ಯಾಕೆ ಹಾಕಿತ್ತು ಅಂತಂದ್ರೆ, ಒಂದ್ ಕಡೆ ಮಿಶ್ರ ಬೆಳೆ ಆಗಿ ರೋಬಸ್ಟ್ ಜೊತೆ ತಾಳೆ ಇದೆ, ತಾಳೆನೆ ನೆಕ್ಸ್ಟ್ ನೆರಳು ರೋಬಸ್ಟ್ ಆಗಿ, ನೆಕ್ಸ್ಟ್ ಮರ್ಗಸಿ ಇರೋದಿಲ್ಲ. ಮತ್ತೆ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಆವರೇಜ್ ಆಗಿ ಮೇಂಟೈನ್ ಮಾಡಿದ್ರೆ ಒಂದು ಗಿಡದಲ್ಲಿ ಒಂದು 2,000 ಇನ್ಕಮ್ ತೆಗಿಬಹುದು. ಅದರಲ್ಲಿ 800 ರೂಪಾಯಿ ಇಂದ 900 ರೂಪಾಯಿ ಖರ್ಚು ಕಳೆದ್ರು. ಒಂದ್ ಗಿಡದಿಂದ 1,000 ರೂಪಾಯಿ ನಮಗೆ ಉಳಿಸಬಹುದು. ನಾವು ಮುಂಚೆ 29.5 ಸ್ಪೇಸಿಂಗ್ ಅಲ್ಲಿ ಹಾಕಿದ್ವಿ, ಎಕರೆ 50 ಗಿಡ ಕೂರುತ್ತೆ, ಎಕರೆಗೆ 1,500 ರೂಪಾಯಿ ತೆಗಿಬಹುದು ಹಣ. ಖರ್ಚೆಲ್ಲ ಕಳೆದು ನಾವು ಕಾಫಿ ತೋಟದಲ್ಲಿ ಹಾಕಿದ್ದು 40x40 ಚೆನ್ನಾಗಿ ಬರ್ತಾ ಉಂಟು. ಮತ್ತೆ ಮರ್ಗಸಿ ಅಂತೂ ಇರೋದಿಲ್ಲ, ವರ್ಷ ವರ್ಷ 100,000 ರೂಪಾಯಿ ನಾವು ಮರ್ಗಸಿ ಅಂತ ವ್ಯಯ ಮಾಡ್ತಿದ್ವಿ, ಅದೆಲ್ಲ ದುಡ್ಡು ಉಳಿತಾ ಉಂಟು. ಮತ್ತೆ ಇನ್ನೊಂದು ಪ್ಲಾಟ್ ಬರೀ ಓಲ್ಡ್ ರೋಬಸ್ಟ ಮತ್ತೆ ಅಡಕೆ ಹಾಕಿದೀವಿ, ಅಡಕೆ ಜೊತೆ ಮಿಶ್ರ ಬೆಳೆ ಆಗಿ ಮೆಣಸ್ ಹಾಕಿದೀವಿ. ಒಂದೇ ಬೌಂಡ್ರಿಲಿ 3 ಇರುತ್ತೆ, ನೆರಳು ಆಗಿ ಸಮೇತ ಆಗುತ್ತೆ, ಮತ್ತೆ ಅದಕ್ಕೆ ಒಂದು ಒಳ್ಳೆ ಇನ್ಕಮ್ ಆಗುತ್ತೆ, ಜೊತೆಗೆ ಮೆಣಸು ಸಮೇತ ಇರುತ್ತೆ, ಜೊತೆಗೆ ರೋಬಸ್ಟ್ ಇರುತ್ತೆ. ಈಸಿ ಮೇಂಟೆನೆನ್ಸ್, ಖರ್ಚು ಕಮ್ಮಿ, ಮತ್ತೆ ಮೇನ್ ಲೇಬರ್ ಎಲ್ಲದ್ರಲ್ಲಿ ಉಳಿಸಬಹುದು. ಮೇನ್ ಏನಂದ್ರೆ ಗೊಬ್ಬರ ನಾವು ಕೊಡೋದು 6 ರೌಂಡ್ ಸ್ಪ್ಲಿಟ್ ಡೋಸೇಜ್ ಕೊಡ್ತೀವಿ. ಎಲ್ಲ ಗಾಬರಿ ಆಗ್ಬೋದು, ಏನಪ್ಪ 6 ರೌಂಡ್ ಕೊಡ್ತಾರೆ ಈ ರೇಟ್ ಅಲ್ಲಿ ಅಂತ ಎಲ್ಲ ಅನ್ಕೋಬಹುದು. 6 ರೌಂಡ್ ಅಂದ್ರೆ ಹಂಗಲ್ಲ, ಸ್ಪ್ಲಿಟ್ ಅಲ್ಲಿ ಹೇಗಂದ್ರೆ ಗಾಜಮ್ಗೆ ನೀರ್ ಹೊಡಿತೀವಲ್ಲ, ನೀರ್ ಹೊಡೆದಾದ್ಮೇಲೆ ಹೂವೆಲ್ಲ ಆಗತ್ತಲ್ಲ, ಮತ್ತೆ ನಾವು ಪ್ಯಾಕಿಂಗ್ ನೀರುಳ್ಳಿದಕ್ಕೆ ಗೊಬ್ಬರ ಹಾಕೋತೀವಿ ಒಂದ್ ರೌಂಡ್, ಮತ್ತೆ ಒಂದ್ ತಿಂಗಳು ಗ್ಯಾಪ್ ಕೊಟ್ಟು ಮತ್ತೆ ಒಂದ್ ರೌಂಡ್. ಹೇಗೆಂದ್ರೆ 220 ಗ್ರಾಮ್ ನ ನಾವು ಸ್ಪ್ಲಿಟ್ ಮಾಡ್ತೀವಿ, 125 ಗ್ರಾಮ್ ತರ ಒಂದ್ ತಿಂಗಳು ಹಾಕ್ತೀವಿ, ನೆಕ್ಸ್ಟ್ ಮಂತ್ ಮತ್ತೆ 125 ಗ್ರಾಮ್. ಯಾಕಂದ್ರೆ ಒಂದ್ ಸತಿ 220 ಗ್ರಾಮ್ ಹಾಕ್ತು ಅಂದ್ರೆ ಗಿಡ ತೊಳ ಕಷ್ಟ ಆಗುತ್ತೆ ಮತ್ತೆ ಸುಮ್ನೆ ವೇಸ್ಟ್ ಆಗುತ್ತೆ. ಅದ್ರ ಬದಲು ಎವ್ರಿ ಮಂತ್ 125 ಗ್ರಾಮ್ ತರನೇ ಹಾಕ್ತು ಅಂದ್ರೆ ಮೂರ್ ರೌಂಡ್ ಅದೇ ಸ್ಪ್ಲಿಟ್ ಮಾಡಿ 6 ರೌಂಡ್ ಹಾಕ್ತೀವಿ. ಏನಪ್ಪ ಅಂದ್ರೆ ನಮ್ಗೆ ಲೇಬರ್ ಒಂಚೂರು ಹೆಚ್ಚಿಗೆ ಖರ್ಚು ಬೀಳುತ್ತಷ್ಟೇ ಹಾಕಕ್ಕೆ, ಅದ್ ಬಿಟ್ರೆ ಚೆನ್ನಾಗಿ ಇಳುವರಿನೂ ಬರುತ್ತೆ, ಒಳ್ಳೆ ಕ್ರಾಪ್ ತಗೋಬಹುದು. ಏನಂದ್ರೆ ಮೇ ತಿಂಗಳು ಸಾಮಾನ್ಯ ಈ ಬಿಸಿಲಿದ್ದಾಗ ಸ್ವಲ್ಪ ನಾವು ಯೂರಿಯಾ ಬ್ರಾಡ್ಕಾಸ್ಟ್ ಮಾಡ್ತೀವಿ, ತುಂಬಾ ಬಿಸಿಲಿರಬಾರ್ದು, ಅದು ಎವಾಪರೇಟ್ ಆಗಿ ಎಲೆ ಎಳ್ಕೊಡುತ್ತೆ, ಆಗ ಎವ್ರಿ ಮಂತ್ ಚಿಗುರು ಹೊರಡುತ್ತೆ. ಈ ಐಡಿಯಾ ಸಾಮಾನ್ಯ ಕೆಲವರು ಗೊತ್ತಿರೋದಿಲ್ಲ, ನಾವು ಪ್ರಯೋಗ ಮಾಡಿ ನೋಡಿದ್ರಿಂದ ನಮ್ಗೂ ಸಕ್ಸಸ್ ಸಿಗ್ತಾ ಉಂಟು. ಮೇ ತಿಂಗಳಲ್ಲಿ ಮಾತ್ರ ಯೂರಿಯಾ ಹಾಕ್ತೀರಾ? ಸಾಮಾನ್ಯ ಏಪ್ರಿಲ್ ಮೇ ತಿಂಗಳಲ್ಲಿ ಸ್ವಲ್ಪ ಬಿಸಿಲಿರ್ಬೇಕು, ಆಗ ಯೂರಿಯಾ ಎಕರೆಗೆ ಒಂದ್ ಚೀಲ ಬ್ರಾಡ್ಕಾಸ್ಟ್ ಮಾಡ್ತಂದ್ರೆ ಯೂರಿಯಾ ಎವಾಪರೇಟ್ ಆಗಿ ಎಲೆ ಸಕ್ ಮಾಡುತ್ತೆ, ಅದರಿಂದ ತಿಂಗಳು ತಿಂಗಳು ಹೊಸ ಹೊಸ ಚಿಗುರು ಹೊರಡುತ್ತೆ. ಓಹೋ, ಪ್ರತಿ ತಿಂಗಳು ಮುಂದಿನ ಹಂಗಾಮಿಗೆ ಬೇಕಾಗಿರೋ ಚಿಗುರು ಸಿಗ್ತಾ ಇರುತ್ತೆ. ಹೌದು ಹೌದು. ಮೇನ್ ಬ್ಯಾಕಿಂಗ್ ನಾವು ನೀರ್ ಕೊಡ್ತೀವಲ್ಲ, ಆಗ್ಲೇ ಒಂದ್ ರೌಂಡ್ ಬಿದ್ರೆ ಕ್ಲೀನ್ ಆಗಿ ಸೆಟ್ ಆಗುತ್ತೆ. ಮತ್ತೆ ಇನ್ನೊಂದೇನಂತ ನನ್ನ ಅಬ್ಸರ್ವೇಷನ್ ಪ್ರಕಾರ, ಈಗ ಹೂ ಆಗಕ್ಕೆ ನೀರ್ ಕೊಡ್ತೀವಲ್ಲ, ಕೆರೆಯಿಂದ ನೀರ್ ಹೊಡಿತಾರೆ ಅಥವಾ ಬೋರ್ಲಿಂದ ನೀರ್ ಹೊಡಿತೀವಲ್ಲ ನಾವು, ಅಕಸ್ಮಾತ್ ಆ ಟೈಮ್ ಗೊಬ್ಬರ ಏನಾದ್ರೂ ಹಾಕ್ತು ಅಂದ್ರೆ ಆ ಗೊಬ್ಬರದ ಘಾಟಿಗೆ ಈ ಜೇನು ಹುಳಗಳು ಬರಲ್ಲ. ಮೇನ್ ಪಾಲಿನೇಷನ್ ಜೇನು ಹುಳ ಮಾಡೋದು ಆ ಟೈಮ್ ಯಾವ್ದೇ ಕಾರಣ ಹಾಕ್ಬಾರ್ದು. ಏನಿದ್ರು ಬ್ಯಾಕಿಂಗ್ ನಾವು ನೀರ್ ಹೊಡ್ತೀವಲ್ಲ ಆಗ ಹಾಕಿದ್ರೆ ಏನಾಗುತ್ತೆ, ಇಲ್ಲ ಅಂದ್ರೆ ಹೂ ಆಗಕ್ಕೆ ಅಂತ ನಾವು ಹೊಡ್ತೀವಲ್ಲ ಆಗ ಆ ಘಾಟಿಗೆ ಜೇನು ಹುಳಗಳು ಬರೋದಿಲ್ಲ, ಕ್ಲೀನಪ್ ಪಾಲಿನೇಷನ್ ಆಗೋದಿಲ್ಲ, ನಮ್ ಕ್ರಾಪ್ ಎಲ್ಲ ಸ್ವಲ್ಪ ಫೇಲ್ಯೂರ್ ಆಗುತ್ತೆ. ಬ್ಯಾಕಿಂಗ್ ಹೊಡೆ ಟೈಮಲ್ಲಿ ಮಾತ್ರ ನಾವು ಗೊಬ್ಬರ ಹಾಕ್ಲೇಬೇಕು. ಸಣ್ಣ ಸಣ್ಣ ವಿಚಾರ ಅಂತ ಅನಿಸ್ಬಹುದು, ಆದ್ರೆ ಇವೆಲ್ಲ ದೊಡ್ಡ ಸಂಗತಿನೇ ಅಲ್ವಾ? ಹೌದು ಹೌದು. ಸ್ಮಾಲ್ ಚೇಂಜಸ್ ಮಾಡ್ಕೊಂಡ್ರೆ ರೈತರು ಒಳ್ಳೆ ಮಟ್ಟಕ್ಕೆ ಬೆಳಿಬಹುದು. ಹಾಕಿ ಚೆನ್ನಾಗಿ ನೀರು ಮತ್ತೆ ಗೊಬ್ಬರ ಕೊಡಿ, ನಿಮ್ಮನ್ನ ಇನ್ನ 30-40 ವರ್ಷ ಅವೇ ಸಾಕ್ತಾರೆ, ಯಾವ್ದು ತೊಂದರೆ ಇಲ್ಲದೆ. ಮತ್ತೆ ಇನ್ನೊಂದು ತಾಳೆ ಏನ್ ಗುಟ್ಟ ಅಂದ್ರೆ ಪ್ರತಿ 15 ದಿವಸಕ್ಕೊಂದ್ಸತಿ ಫಸಲು ನಮ್ಗೆ, ಮತ್ತೆ 17ನೇ ತಿಂಗಳಿಂದ ನಮ್ಗೆ ಫಸಲು ಶುರು ಆಗುತ್ತೆ. ನಮ್ದು ಇರೋದು ಕೋಸ್ಟಾರಿಕಾ ಅಂತ ವೆರೈಟಿ, ಅದು ಅದಕ್ಕಿಂತ ಮುಂಚೆ ಒಂದು ವೆರೈಟಿ ಕೊಟ್ಟಿದ್ರು, ಅದು ಲೇಟ್ ಒಂದು 3 ವರ್ಷಕ್ಕೆ ಬರೋದು ಕ್ರಾಪ್. ಕೋಸ್ಟಾರಿಕಾ ಅನ್ನೋದು 17 ತಿಂಗಳಿಗೆ ನಮ್ಗೆ ಕ್ರಾಪ್ ಶುರು ಆಗುತ್ತೆ. ಎವ್ರಿ ಮಂತ್ ದುಡ್ಬೋದು, ನಮ್ದು ಹೋದ ತಿಂಗಳು 23 ಟನ್ ಹಣ್ಣು ಸಿಕ್ತು, ಈಗ 16.80 ರೂಪಾಯಿ ಇದೆ ಸರ್ ಕೆಜಿ. ಮೊನ್ನೆ ಕಟಾವಾಯ್ತು, 9 ಕಾಲ್ ಟನ್ ಬಂತು ಹಣ್ಣು. ನೆಕ್ಸ್ಟ್ ಇನ್ನೊಂದು 15 ದಿವಸಕ್ಕೆ ಮತ್ತೆ ಇನ್ನೊಂದು 10 ಟನ್ ಮೇಲೆ ಸಿಗುತ್ತೆ ನಮ್ಗೆ. ಇದು ಸಣ್ಣ ಇನ್ಕಮ್ ಆದ್ರೂ ಅಟ್ಲೀಸ್ಟ್ ನಮ್ದು ಎಸ್ಟೇಟ್ ಎಕ್ಸ್ಪೆಂಡಿಚರ್ ಗೆ ಇದೇ ದುಡ್ಡು ಸಾಕು. 15 ದಿವಸಕ್ಕೆ ನಾವು ದುಡ್ಡು ನೋಡ್ಬೋದಲ್ಲ, ಮೇನ್ ಕೈಯಲ್ಲಿ ದುಡ್ಡು ರೊಟೇಷನ್ ಆಗ್ತಾ ಇರ್ತದೆ, ಮತ್ತೆ ಸಣ್ಣ ಪುಟ್ಟ ಖರ್ಚಿಗೆ ಮತ್ತೆ ಎಸ್ಟೇಟ್ ಖರ್ಚಿಗೆಲ್ಲ ಇದೇ ದುಡ್ಡು ಸಾಕಾಗುತ್ತೆ. ಕಾಫಿ ಆಗ್ಲಿ, ಅಡಿಕೆ ಆಗ್ಲಿ, ಮತ್ತೆ ಮೆಣಸು ಆಗ್ಲಿ, ಅವೆಲ್ಲ ಆನ್ಯುಲ್ ಇನ್ಕಮ್. ವರ್ಷಕ್ಕೊಂದ್ಸರಿ ದುಡ್ಡು, ವರ್ಷಕ್ಕೊಂದ್ಸರಿ ದುಡ್ಡು ಬಂದಿದ್ನ ನಾವು ಬಜೆಟ್ ಕ್ಲೀನ್ ಆಗಿ ಹಾಕಿ ಬಜೆಟ್ ಕ್ಲೀನ್ ಪ್ಲಾನ್ ಮಾಡ್ತೇನೆ. ನಮ್ದು ಎಲ್ಲ ತರವಾಗಿ ನಡೆಯುತ್ತೆ. ಎಷ್ಟು ಎಕರೆ ಇದೆ ತಾಳೆ? ತಾಳೆ ಸರ್ 60 ಎಕರೆ. 60 ಎಕರೆ ಬಾಳೆ ಹಾಕಿರೋ ಜಾಗಕ್ಕೆ ಪೂರ್ಣ ತಾಳೆ ಹಾಕಿದ್ರಿ? ಫುಲ್ ತಾಳೆ ಹಾಕಿದ್ರಿ ಸರ್. ಬಾಳೆ ಒಳ್ಳೆ ದುಡ್ಡಾಯ್ತು, ದಪ್ಪ ದುಡ್ಡು ನೋಡಿ. ಈಗ ಬಾಳೆ ಹೋದ್ಮೇಲೆ ಅದು ಜಾಗಕ್ಕೆ ಬರ್ಲೇಬೇಕಲ್ಲ, ಹೇಗೆ ಹ್ಯೂಮನ್ ಮಾಡ್ತಾರೆ ಅನ್ಲಿಮಿಟೆಡ್ ತರ ದುಡ್ಡು ನೋಡಿ ನೋಡಿ ಸಣ್ಣ ದುಡ್ಡು ಇಲ್ದಂಗ ಆಗುತ್ತಲ್ಲ. ಹೌದು. ಆ ಟೈಮ್ ಇನ್ನೇನ್ ಮಾಡೋದು, ಅದಕ್ಕೋಸ್ಕರ ತಾಳೆ ಆದ್ರೆ 15 ದಿವಸಕ್ಕೆ ಒಂದ್ಸತಿ ಕಟಾವು, 30-40 ವರ್ಷ ಅದ್ರ ಲೈಫ್ ಸ್ಪ್ಯಾನ್ ನೋಡ್ಕೊಂಡ್ರೆ ಅಲ್ಲಿವರೆಗೂ ಅವು ನಮ್ಮನ್ ಸಾಕ್ತವೆ, ನಾವು ಚೆನ್ನಾಗಿ ಅವನ್ ಸಾಕಿದ್ರೆ ಅಲ್ವಾ ಒಳ್ಳೆ ಲಾಭದಾಯಕ ತಾಳೆ. ಗಿಡ ಹಾಕಿ ಎಷ್ಟು ಅವಧಿಯಲ್ಲಿ ನಿಮ್ಗೆ ಹಣ್ಣು ಅಥವಾ ಇಳುವರಿ ಶುರುವಾಯ್ತು? 17ನೇ ತಿಂಗಳಿಗೆ ಸರ್. ಅದೊಳಗಡೆ ವಿವಿಲ್ಸ್ ಅಂತ ಇರುತ್ತೆ, ಅದೇ ಸರ್ ಅದು ಮೇನ್ ಪಾಲಿನೇಷನ್ ಮಾಡೋದು ವಿವಿಲ್ಸ್. ವಿವಿಲ್ಸ್ ಅಕಸ್ಮಾತ್ ನಾವು ಕ್ಲೀನ್ ಮೇಂಟೈನ್ ಮಾಡ್ಲಿಲ್ಲ ಅಥವಾ ನಾವು ಕ್ಲೀನ್ ನೀರ್ ಕೊಡ್ಲಿಲ್ಲ ಅಂತ ಅಂದ್ರೆ ಜಾಸ್ತಿ ಗಂಡು ಬರುತ್ತೆ ತಾಳೆಯಲ್ಲಿ. ಗಂಡು ಬಂದ್ರೆ ನಮ್ಗೆ ಇಳುವರಿ ಕಮ್ಮಿ ಆಗುತ್ತೆ, ಅದಕ್ಕೋಸ್ಕರ ವಿವಿಲ್ಸ್ ಜಾಸ್ತಿ ಇರಬೇಕು. ನಾವು ಗೊಬ್ಬರ ಒಂದ್ ಟೈಮ್ಗೆ 5-8 ಕೆಜಿ ಸುರಿತೀವಿ. ಇಷ್ಟೊಂದು ಒಂದ್ ಸರಿ ಸುರಿತಾರ ಯಾರು ಸುರಿತಾರ ಅಂತ ಅನ್ಕೋಬಹುದು, ಹಾಗಲ್ಲ. ಏಜ್ ಆಫ್ ದ ಪ್ಲಾಂಟ್ ನಮ್ದು 10 ವರ್ಷದ ಮೇಲ್ಪಟ್ಟ ಕೇವಲ 5-8 ಕೆಜಿ, ಬಾಕಿ ಅಂತೆ 3-4 ಕೆಜಿ ಹಾಗೆ ಗೊಬ್ಬರ ಹಾಕ್ತೀವಿ ನಾವು. ಮೇನ್ ನಾವು ನೀರ್ ಕೊಟ್ಟಷ್ಟು ಜಾಸ್ತಿ ಇಳುವರಿ ತೆಗೋಬಹುದು. ನಾವು ನೀರ್ ಕಮ್ಮಿ ಕೊಡ್ತೀವಿ ಅಂತ ಅಂದ್ರೆ ಜಾಸ್ತಿ ಗಂಡು ಹೂವೆ ಬರುತ್ತೆ, ಪಾಲಿನೇಷನ್ ಕ್ಲೀನ್ ಆಗಿ ಆಗಲ್ಲ, ನಮ್ಗೆ ಲಾಸ್ ಅದು. ಯಾವ್ದೇ ಕಾರಣಕ್ಕೂ ಹಣ್ಣು ಜಾಸ್ತಿ ಬಿಡೋದಿಲ್ಲ, ನೀರ್ ಕೊಟ್ಟಷ್ಟು ಜಾಸ್ತಿ ಇಳುವರಿ ನಾವು ತೆಗಿಬಹುದು. ಏನು ಕೆಲಸ ಇಲ್ಲ, ರೋಗ ಏನು ಇಲ್ಲ. ಮತ್ತೆ ತಾಳ ಕಂಪನಿಯವರು ನಮ್ಗೆ ವರ್ಷಕ್ಕೊಂದ್ಸತಿ ಗೊಬ್ಬರ ಸಮೇತ ಕೊಡ್ತಾರೆ, ಮತ್ತೆ ಒಂದು ಬೋರ್ವೆಲ್ ಇತ್ತು ಅಂದ್ರೆ 50,000 ದುಡ್ಡು ಕೊಡ್ತಾರೆ ಸಬ್ಸಿಡಿ ರೂಪದಲ್ಲಿ. ಹಾಗೆ ತುಂಬಾ ಬೆನಿಫಿಟ್ ಇದೆ ನಮ್ಗೆ ತಾಳೆಯಲ್ಲಿ. ಅಡಿಕೆನೂ ವಿಶಾಲವಾದ ಪ್ರದೇಶದಲ್ಲಿ ಬೆಳೀತಾ ಇದೀರಿ? ಹೌದು ಸರ್, ಹೌದು. ಅಡಿಕೆ ನಮ್ದು ಇರೋದು ಮಲ್ನಾಡ್ ಸೈಡ್, ಅರಕಲಗೂಡ್ ಸೈಡ್ ಅಡಿಕೆ. ಮಂಗಳ ಅಡಿಕೆ ಅಂತ ನಾವು ಹಾಕಿಲ್ಲ, ಮಂಗಳ ಯಾವ್ದಕ್ಕೂ ಹಾಕಲೇಬಿಡಿ, ರೇಟ್ ಇರೋದಿಲ್ಲ. ತೀರ್ಥಳ್ಳಿ ವೆರೈಟಿ ಸ್ವಲ್ಪ ತಂದು ಹಾಕ್ತಿದ್ವಿ, ಆದ್ರೆ ಅಷ್ಟೊಂದೇನು ನೀಟಾಗಿ ಇದಾಗಿಲ್ಲ. ಮೇನ್ ನಮ್ ಲೋಕಲ್ ಅರ್ಕಲ್ ಗುಡ್ ಸೈಡ್ ತಂದು ಹಾಕಿದೀವಿ, ಒಳ್ಳೆ ಇಳುವರಿ ಕೊಡ್ತಾವಂತದ್ದು. ಮತ್ತೆ ಈಗ ಮೇ ತಿಂಗಳು ನಾವು ಬಯೋಫೈಡ್ ಅನ್ನ ಕೊಟ್ವಿ, ಕೊಳೆ ರೋಗ ಮತ್ತೆ ಗೊಂಚಲೆಲ್ಲ ಉದ್ರದೆಲ್ಲ ತಗಿತು ನಮ್ಗೆ. ಎಷ್ಟೇ ಚೆನ್ನಾಗಿ ಫಸ್ಲು ಸೆಟ್ ಆಗಿದ್ರು ಈ ಮಳೆ ಮತ್ತೆ ಸೆಪ್ಟೆಂಬರ್ ತಿಂಗಳು ಒಂದು ಮಳೆ ಬರುತ್ತೆ ಸಾಮಾನ್ಯ, ಅದು ಬಂದು ಹಾಳು ಮಾಡುತ್ತೆ. ಬಯೋಫೈಡ್ ಕೊಟ್ರೆ ಅನುಕೂಲ ಆಗುತ್ತೆ. ಎಷ್ಟು ಎಕರೆ ಇದೆ ಅಡಿಕೆ ಮತ್ತು ಕಾಫಿ ಕಾಳು ಮೆಣಸು ಒಟ್ಟಿಗೆ? ಒಂದು 45 ಎಕರೆ ಇದೆ ನಮ್ದು ಅಡಿಕೆ ಜೊತೆಗೆ ಮೆಣಸು ಮತ್ತೆ ರೋಬಸ್ಟ್ ಕಾಫಿ. ಕಾಫಿ ತೋಟದಲ್ಲಿ ಕಾಳು ಮೆಣಸು ಇದ್ರೇನೆ ಒಂಥರ ನೋಡ್ಲಿಕ್ಕೆ ಶೋಭೆ, ಒಂಥರ ಚಂದ. ಇನ್ನೊಂದ್ ಏನಂತಂದ್ರೆ ಈಗ ಬರೀ ಕಾಫಿ ಹಾಕೊಂಡು 100 ಅಂತ ತೆಗೆಯೋದು ತುಂಬಾ ಕಷ್ಟ. ಅದ್ರ ಬದಲು ಅಟ್ ಲೀಸ್ಟ್ ಒಂದು 2-3 ಕ್ರಾಪ್ಸ್ ಇದ್ರೆ ಕಾಫಿ ಜೊತೆಗೆ ಮಿಕ್ಸ್ ಕ್ರಾಪಿಂಗ್ ಇತ್ತು ಅಂದ್ರೆ ಕನಿಷ್ಠ ಒಂದು ಆವರೇಜ್ ರೇಟ್ ನಮ್ಗೆ ಸಿಕ್ತಂಗ ಆಗುತ್ತೆ ಅಂತ. ಮತ್ತೆ ಬರೀ ಕಾಫಿ ಹಾಕೊಂಡಿರ್ತೀವಿ, ಕಾಫಿ ರೇಟ್ ಇಲ್ಲ ಅಂದ್ರೆ ಹೋಯ್ತು. ಅದ್ರ ಬದಲು ಕಾಫಿ ಮತ್ತೆ ಈಗ ತಾಳೆ ಮತ್ತೆ ಈ ಅಡಿಕೆ ಮತ್ತೆ ಈ ಮೆಣಸು ಎಲ್ಲ ಇರೋದ್ರಿಂದ ಒಂದ ರೇಟ್ ಕಮ್ಮಿ ಆದ್ರೂ ಅದೆಲ್ಲ ಬೆಳೆಯಲ್ಲಿ ನಾವು ದುಡ್ಡು ಇಟ್ಕೋಬಹುದು. ಆವರೇಜ್ ಅಲ್ಲಿ ನಮ್ಗೆ ದುಡ್ಡು ಇಟ್ಕೋಬಹುದು ನಾವು. ನನ್ನ ಪ್ರಕಾರ ಮಿಶ್ರ ಬೆಳೆಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಲೇಬೇಕು ಎಲ್ಲರೂ. ಮುಂದೆ ಫ್ಯೂಚರ್ ಹಾರ್ಟಿಕಲ್ಚರ್ ಕ್ರಾಪ್ ಸಚ್ ಆಸ್ ಬಟರ್ಫ್ರೂಟ್, ಅವಕಾಡೋ ಅಥವಾ ಲಿಚ್ಚಿ ಅವೆಲ್ಲ ಲಾರ್ಜ್ ಸ್ಕೇಲ್ ಮಾಡಿದ್ರೆ ಅದಕ್ಕೆ ಒಳ್ಳೆ ಫ್ಯೂಚರ್ ಇದೆ. ಈರಾ ಜಾಗದಲ್ಲಿ ಹಾರ್ಟಿಕಲ್ಚರ್ ಕ್ರಾಪ್ಸ್ಗೆ ನೆಕ್ಸ್ಟ್ ಡಿಮ್ಯಾಂಡ್ ಆಗ್ಬೋದು ಅಂತ ಒಳ್ಳೆ ರೂಮರ್ಸ್ ಇದೆ. ಅದಾದ್ರೆ ಒಳ್ಳೇದು. ಮತ್ತೆ ಮುಂಚೆ ಯಾವ್ದು ಬೆಳೆ ಮಾಡ್ತೀವಿ ಅದೇ ಕಂಟಿನ್ಯೂ ಮಾಡೋಕ್ಕಿಂತ ಅದ್ರೇ ಸ್ವಲ್ಪ ಚೇಂಜಸ್ ಮಾಡ್ಬೇಕು. ಕೈ ತುಂಬಾ ಕೆಲಸ. ಎಷ್ಟು ಜನ ಕಾರ್ಮಿಕರು ಕೆಲಸ ಮಾಡ್ತಾರೆ ನಿಮ್ಮ ಇಡೀ ಕಾಫಿ ತೋಟ ನೋಡೋದಾದ್ರೆ? ಒಂದ್ 200 ಎಕರೆ ಅಂತ ಹೇಳಿ ಒಂದು 50 ಜನ ಅಂತೂ ಇದ್ದಾರೆ. ಕಾಫಿ ಸೀಸನ್ ಅಲ್ಲಿ 40 ಜನ ಸಪರೇಟ್ ಕರೆಸ್ತೀನಿ. ಆಗ ಎಷ್ಟು ಲೇಬರ್ಸ್ ಸಾಲ್ದು, ಯಾಕಂದ್ರೆ ನಮ್ ಏರಿಯಾ ಜಾಸ್ತಿ ಇರೋದ್ರಿಂದ ಮತ್ತೆ ನಾವು ಒಳ್ಳೆ ಬೆಳೆ ಪದ್ಧತಿ ನಾವು ಫಾಲೋ ಮಾಡೋದ್ರಿಂದ ನಮ್ಗೆ ಹೆಚ್ಚುವರಿ ಇನ್ಕಮ್ ಇರೋದ್ರಿಂದ ಫಿಕ್ಸ್ಡ್ ಕ್ರಾಪಿಂಗ್ ಇರೋದ್ರಿಂದ ಲೇಬರ್ಸ್ ನಮ್ಗೆ ಸೀಸನ್ ಟೈಮ್ಗೆ ಜಾಸ್ತಿ ಬೇಕಾಗುತ್ತೆ. ಪಿಕ್ ಮಾಡಿ ನೀವು ಬೆಳೆ ಮಾಡ್ತೀರಾ, ಉಂಡೆ ಕಾಫಿನೇ ಮಾಡಿ ಮಾರಾಟ ಮಾಡ್ತೀರಾ? ಇಲ್ಲ, ನಾವು ಪಾರ್ಚ್ಮೆಂಟ್ ಮಾಡ್ತೀವಿ ಮತ್ತೆ ಚೈನು ಮಾಡ್ತೀವಿ. ಎವ್ರಿ ಇಯರ್ ಪಾರ್ಚ್ಮೆಂಟ್ಗೆ ಜಾಸ್ತಿ ಕಾನ್ಸೆಂಟ್ ಇದ್ವಿ. ಲಾಸ್ಟ್ ಇಯರ್ ಆದ್ರೆ ಚರಿಗೆ ಸ್ವಲ್ಪ ರೇಟ್ ಜಾಸ್ತಿ ಇತ್ತು, ಅದಕ್ಕೋಸ್ಕರ ಲಾಸ್ಟ್ ಇಯರ್ ಚರಿಗೆ ಕಾನ್ಸೆಂಟ್ ಮಾಡಿದ್ದು. ನಾವು ನೀರು ಹೊಡೆಯೋದು ಮೇನ್ ಬೋರ್ವೆಲ್ ಮುಖಾಂತರ. ಒಂದು 12-13 ಬೋರ್ವೆಲ್ ಇದಾವೆ. ಇಡೀ ಪ್ರಾಪರ್ಟಿ ಫುಲ್ ಮೈಕ್ರೋ ಸ್ಪ್ರಿಂಕ್ಲರ್ ಹಾಕಿದೀವಿ. 50 ಎಕರೆ ಮಾತ್ರ QRC ಅಂದ್ರೆ ಸ್ಪಾಟ್ ಜೆಟ್ ಮಾಡಿದೀವಿ. ಸ್ಪಾಟ್ ಜೆಟ್ ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿದೆ ನಮ್ ತೋಟದಲ್ಲಿ. ಬೇರೆ ಕಡೆ ಎಲ್ಲಾ ಕಡೆ ತುಂಬಾ ವರ್ಷದಿಂದ ಮಾಡ್ತಿದ್ರೆ, ಆದ್ರೆ ಲಾಸ್ಟ್ ಇಯರ್ ನಾನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದೆ ನಮ್ ತೋಟದಲ್ಲಿ. ಅದರಿಂದ ಲೇಬರ್ ನೀರ್ ಹೊಡೆಯಕ್ಕೆ ಒಬ್ಬರೇ ಸಾಕು, ಎಷ್ಟೇ ಏರಿಯಾ ಇದ್ರೂ. ಏನದು ಸ್ಪಾಟ್ ಜೆಟ್ಸ್? ಸ್ಪಾಟ್ ಜೆಟ್ ಅಥವಾ QRC ಅಂತ ಕರೀತಾರೆ. ಅದು ಮೇನ್ ಲೈನ್ 40x40 ಬರುತ್ತೆ, ಮತ್ತೆ ಸಾಲ ಒಳಗಡೆ 30x30 ಬರುತ್ತೆ ಜೆಟ್ಗಳದು. ಮುಂಚೆ ಹೇಗೆ ಅಂದ್ರೆ ಪೈಪ್ ಜೋಡಿಸಿ ಹೊಡಿತಿದ್ವಿ, ಪೈಪ್ ಅಲ್ಲಿ ಬಿಚ್ಕೊತ್ತು, ಪೈಪ್ ಹೊಡೆದು ಆಯ್ತು. ನೀರ್ ಹೊಡಕ್ಕೆ ತುಂಬಾ ಖರ್ಚು ಮಾಡ್ತೀವಿ ನಾವು, ಲೇಬರ್ ಸಿಕ್ಕಾಪಟ್ಟೆ ಆಗೋದು. ಈಗ ಏನ್ ಮಾಡಿದ್ವಿ ಅಂದ್ರೆ ಎಲ್ಲಾ ಕಡೆ ಮೈಕ್ರೋ ಸ್ಪ್ರಿಂಕ್ಲರ್, 300 ಮಳೆ ಬರ್ಬೋದು ನಮ್ ತೋಟದಲ್ಲಿ. ಮತ್ತೆ ಸ್ಪಾಟ್ ಜೆಟ್ ಅಂತ ಮಾಡಿದೀವಿ. ಅದು ಸಾಮಾನ್ಯ 2 ಇಂಚ್ ಮೇನ್ ಡೆಡ್ ಲೈನ್ ನಿಂದ 1 ಇಂಚಿಂದ ಮತ್ತೆ 1 ಇಂಚ್ ಡಿಸ್ಚಾರ್ಜ್ ಬರ್ತದೆ ನೀರು. 40x30 ನಾವು ಸ್ಪೇಸಿಂಗ್ ಮಾಡಿದೀವಿ, ಒಬ್ಬರೇ ಸಾಕು ಮೇಂಟೈನ್ ಮಾಡಕ್ಕೆ. ಈ ವೆರಿ ವೆರಿ ಈಸಿ. ಅವೇನು QRC ಒಂದು ಗಿಡಕ್ ಬರಕ್ಕೆ ಕಟ್ಬೋದಾರೆ, ಇಲ್ಲ ಅಂದ್ರೆ ನಾನು ಸಿಮೆಂಟ್ ಪೋಲ್ಸ್ ತಂದಿನಿ, ಅದಕ್ಕೆ 40x30 ನನ್ನ ಪ್ರೇಸಿಂಗ್ ಅಲ್ಲಿ ನಾನು ಪೋಲ್ಸ್ಗೆ ನಾನು ಜೆಟ್ ಸಿಕ್ಸಿದೀನಿ. ಅದು ಪರ್ಮನೆಂಟ್ ಲೈಕ್ ಮರಗಸಿಗಿರಿಸಿ ಅಕಸ್ಮಾತ್ ಸಣ್ಣ ಪುಟ್ಟ ಕೊನೆ ಬಿದ್ರು ಅವೇನು ಆಗಲ್ಲ. ವೆರಿ ವೆರಿ ಈಸಿ ಮೇಂಟೈನ್ಸ್, ಒಬ್ಬರೆ ಇದ್ರೆ ಸಾಕು, ಆರಾಮಾಗಿ ಮೇಂಟೈನ್ ಮಾಡಬಹುದು ಕಡಿಮೆ ಖರ್ಚಲ್ಲಿ. ಕಾಫಿ ಒಣಗಿಸುವ ವ್ಯವಸ್ಥೆನೂ ಮಾಡ್ಕೊಂಡಿದಿರಲ್ವಾ? ಒಂದು 10 ಇಯರ್ಸ್ ಆಯ್ತು. ಮುಂಚೆ ಆದ್ರೆ ಕರೆಕ್ಟ್ ಹುಸೇನ್ ಮಳೆ ಆಗ್ಲಿ ಆದ್ರಿ ಮಳೆ ಆಗ್ಲಿ ಕರೆಕ್ಟ್ ಟೈಮ್ ಬೀಳೋದು, ಮತ್ತೆ ಯಾವುದೇ ಮಳೆ ಆದ್ರೂ ಮುಂಚೆಯಿಂದನೂ ಟೈಮ್ಲಿ ಬೀಳ್ತಾಯಿತ್ತು. ಈಗ ಒಂದು ನನ್ನ ಅಬ್ಸರ್ವೇಷನ್ ಪ್ರಕಾರ ಒಂದು ತುಂಬಾ ವರ್ಷದಿಂದ ಹಣ್ಣು ಕೊಯ್ಯ ಟೈಮಲ್ಲಿ ಸಮೇತ ಮಳೆ ಬೀಳ್ತಾ ಉಂಟು. ಮತ್ತೆ ಯಾವಾಗ ಮಳೆ ಬೇಕು ಆಗ ಬೀಳಲ್ಲ, ಯಾವ ಟೈಮಲ್ಲಿ ಬಂದು ಹಾಳು ಮಾಡ್ತಾ ಉಂಟು. ಈ ಪ್ರಕೃತಿ ವಿಕೋಪದಿಂದ ನಮ್ಗೆ ತುಂಬಾ ಲಾಸ್ ಆಗ್ತಾ ಇತ್ತು. ಅದಕ್ಕೋಸ್ಕರ ಈಗ ಒಂದು 10 ಇಯರ್ಸ್ ಬ್ಯಾಕ್ ನಾವು ಕಾಫಿ ಡ್ರೈಯರ್ ಹಾಕಿದೀವಿ. ಅದು 1 ಟನ್ ಕೆಪಾಸಿಟಿ, SKF ಮೂಡ್ಬಿದ್ರೆ ಅವ್ರದ್ದು ಯೂನಿಟ್. ಅದು ಫೈರ್ ವುಡ್ ಬೇಕಾಗುತ್ತೆ, ಕರೆಂಟ್ ಬೇಕಾಗುತ್ತೆ, ಅದು ಯಾವಾಗ್ಲೂ ಆನ್ ಇರ್ಲೇಬೇಕು. 1 HP ಮೋಟರ್, ಅದು ಆಟೋ ಕಟ್ ಆಫ್ ಆಗುತ್ತೆ. ನಾವು ಟೆಂಪರೇಚರ್ ಸಾಮಾನ್ಯ ಒಂದು 100-110 ಡಿಗ್ರಿ ಇಡ್ತೀವಿ. ಹೇಗಂದ್ರೆ ನಾವು ಯೂಶಲಿ ಕಣ ಫುಲ್ ಮಾಡ್ತೀವಿ, ಗಣೇಶ ಪಕ್ಷ ಒಂದು 2 ಫುಲ್ ಆದ್ಮೇಲೆ ಒಂದ್ 2-3 ಬಿಸಿಲು ಯಾವ್ದು ಫಸ್ಟ್ ಲಾಟ್ ಹಾಕಿರ್ತೀವಿ ಕಣಕ್ಕೆ, ಅದನ್ನ ನಾವು ಡ್ರೈಯರ್ ಹಾಕತ್ತೀವಿ. ಯಾಕಂದ್ರೆ ಅದರಿಂದ 1.5 ಗಂಟೆ ಗಂಟೆಗೆ ನಾವು ಎತ್ಬಹುದು. ಡೈರೆಕ್ಟ್ ಬೇಳೆ ಮಾಡಿ ಇಮಿಡಿಯೇಟ್ ನಾವು ಪಾರ್ಚ್ಮೆಂಟ್ ನ ಡ್ರೈಯರ್ ಹಾಕ್ತು ಅಂದ್ರೆ ಪಾರ್ಚ್ಮೆಂಟ್ ಒಂದು 6-7 hours ಬೇಕಾಗುತ್ತೆ ಒಣಗಕ್ಕೆ. ಸರಿ ಆದ್ರೆ ಒಂದು 10-11 hours ಬೇಕಾಗುತ್ತೆ ಒಣಗಕ್ಕೆ. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಫಸ್ಟ್ ಕಣ ಫುಲ್ ಹಾಕೋಬಿಡ್ತೀವಿ. ಯಾವಾಗ ಕಣದಲ್ಲಿ ಜಾಗ ಇರಕ್ಕಿಲ್ಲ, ಇನ್ನೂ ಹಣ್ಣು ಬರ್ತಾ ಇದೆ, ಇನ್ನೂ ಪಾರ್ಚ್ಮೆಂಟ್ ಬೇಳೆ ಬರ್ತಾ ಉಂಟು ಅಂದಾಗ ಡ್ರೈಯರ್ ಹಾಕತೀವಿ. ಡ್ರೈಯರ್ ಅಲ್ಲಿ ಅದೇ ಫೈರ್ ಉಡ್ ನನ್ನ ಪ್ರಕಾರ ಕಾಫಿ ಬಟ್ಟೆ ಆದ್ರೆ ಒಂದು 23-25 ಕೆಜಿ ಬೇಕಾಗುತ್ತೆ. ಮೂರ್ ಎಚ್ ಪಿ ಮೋಟರ್ ಆಗ್ಲೇ ಹೇಳಿದ್ನಲ್ಲ ಅದೊಂದು ಬೇಕಾಗುತ್ತೆ. 1 HP ಮೋಟರ್ ಕಟ್ ಆಫ್ ಗೆ ರೊಟೇಟರ್ ಒಂದಿದೆ, ಅದು 7 HP ಮೋಟರ್, ಅದು ಅರ್ಧ ಗಂಟೆಗೆ ಒಂದ್ಸತಿ ಅದನ್ನ ಆನ್ ಮಾಡ್ತೀವಿ. ಆಗ ಅಡಿಲಿದೆಲ್ಲ ಮೇಲ್ ಬರುತ್ತೆ, ಮೇಲಿದೆಲ್ಲ ಅಡಿ ಹೋಗುತ್ತೆ ಬೇಳೆ ಎಲ್ಲ. ಸೊ ಈವನ್ ಆಗಿ ಯೂನಿಫಾರ್ಮ್ ಆಗಿ ಒಣಗುತ್ತೆ. ಡೀಸೆಲ್ ಬರ್ತಿನ ಸಮೇತ ನಾವು ಫಿಟ್ ಮಾಡ್ಕೋಬಹುದು. ಎಷ್ಟು ಸಮಯದಲ್ಲಿ ಒಣಗುತ್ತೆ? ಡೈರೆಕ್ಟ್ ನಾವು ಇವತ್ತು ಪಾರ್ಚ್ಮೆಂಟ್ ಮಾಡಿ ಇಮಿಡಿಯೇಟ್ ನಾವು ಹಾಕ್ತು ಅಂದ್ರೆ ಪಾರ್ಚ್ಮೆಂಟ್ ಒಣಗಕ್ಕೆ 6-7 hours ಬೇಕಾಗುತ್ತೆ. ಅದೇ ಡೈರೆಕ್ಟ್ ಆಗಿ ಹಣ್ಣು ಸಮೇತ ನಾವು ಡೈರೆಕ್ಟ್ ಡ್ರೈಯರ್ ಹಾಕಿದ್ರೆ ಒಂದು 11-12 hours ಬೇಕಾಗುತ್ತೆ ಸರಿ ಮಾಡ್ಲಿಕ್ಕೆ. ಅದಕ್ಕೋಸ್ಕರ ಇವೆಲ್ಲ ಯಾಕೆ ಅಂತ ಹೇಳ್ಬಿಟ್ಟು ಫಸ್ಟ್ ಕಣ್ಣದಲ್ಲಿ ಕಣ್ಣದಲ್ಲಿ ಫ್ರೀ ಬಿಸಿಲು ತಾನೇ ಏನೇನು ಕಣ್ಣದಲ್ಲಿ ಫ್ರೀ ಬಿಸಿಲು ಹೇಗಿದ್ರೆ ಕಣ್ಣಕ್ಕೆ ಇನ್ವೆಸ್ಟ್ ಮಾಡಿರ್ತೀವಿ, ಬಿಸಿಲು ಫ್ರೀ ಬರ್ತದ್ರಿಂದ ಅದೇ ಒಣ್ಕೊಳತ್ತೆ. ಆಮೇಲೆ ಅದನ್ನ ತೆಗೆದು ಒಣಗಿದ್ರೆ ಓಕೆ, ಇನ್ನು ಲಾಟು ಹಣ್ಣು ಬರ್ತಾನೆ ಇದೆ, ಪಾರ್ಚ್ಮೆಂಟ್ ಬರ್ತಾನೆ ಇದೆ, ಕಣಕ್ ಜಾಗ ಇಲ್ಲ ಅಂದಾಗ ಫಸ್ಟ್ ಲಾಟ್ ಯಾವ್ದು ನಾವು ಕಣಕ್ ಹಾಕಿರ್ತೀವಿ ಅದನ್ನ ತೆಗೆದು ಡ್ರೈಯರ್ಗೆ ಹಾಕ್ತಿವಿ, ಒಣಗಿಸ್ತೀವಿ, ಅದು 1-2 hours ಎಲ್ಲ ಬಂದ್ಬಿಡ್ತದೆ. ಮತ್ತೆ ಸೀದಾ ನಾವು ಹಾಗೆ ನಾವು ಸೇಲ್ ಮಾಡಬಹುದು ಡೈರೆಕ್ಟ್ ಡ್ರೈಯರ್ ಇಂದಾನೆ. ಆಗ ಬ್ಯಾಗಿಂಗ್ ಮಿಷಿನ್ ಸಮೇತ ಇಟ್ಕೊಂಡಿದೀವಿ ನಾವು, ಇಮಿಡಿಯೇಟ್ ಹಾಗೆ ಬ್ಯಾಗ್ ಮಾಡಿ ರೆಡಿ ಮಾಡಿ ಹಾಗೆ ಡಿಸ್ಪ್ಯಾಚ್ ಮಾಡ್ತೀವಿ ಒಳ್ಳೆ ರೇಟ್ ಇತ್ತಂದ್ರೆ, ಇಲ್ಲಾಂದ್ರೆ ಇಟ್ಕೊಂಡು ಕಾಯ್ತೀವಿ ಒಳ್ಳೆ ರೇಟ್. ಕೃಷಿಯಲ್ಲಿ ನಾವು ಎಷ್ಟು ಕೆಲಸ ಮಾಡ್ತೀವಿ ಅಷ್ಟು ವರಮಾನ ಅಷ್ಟು ಅನುಕೂಲ ಅಲ್ವಾ? ಹೌದು, ನೀವ್ ಹೇಳಿದಂಗೆ ಕೃಷಿಲಿ ಎಷ್ಟು ಕೆಲಸ ಮಾಡ್ತೀನಿ ಅಷ್ಟೇ ವರಮಾನ ಇರುತ್ತೆ. ಲೇಬರ್ ಕಮ್ಮಿ ಮಾಡ್ಬೇಕು, ಆದಷ್ಟು ದುಡ್ಡು ಉಳ್ಸಕ್ ಟ್ರೈ ಮಾಡ್ಬೇಕು. ತಾಳೆಯನ್ನ ಯಾವಾಗ ಹಾಕಿದ್ದು ತಾವು? 2015 ಹಾಕಿದೀವಿ. ಏನ್ ಅಂತರ ಇಟ್ಕೊಂಡ್ರೆ ಅನುಕೂಲ, ಏನ್ ಅಂತರ ಇಟ್ಕೊಂಡಿದ್ರಿ ತಾವು? ಬರೀ ತಾಳೆ ಹಾಕದಾರೆ 29.5 ಅಡಿ ಒಂದು ಸ್ಪೇಸಿಂಗ್, ಅದು ಟ್ರಯಾಂಗಲ್ ಇಲ್ಲಾಂದ್ರೆ ಸಿಸರ್ ಶೇಪ್ ಅಲ್ಲಿ ರಾಳಿ ಹಿಡಿಯೋದು. ಅದು ಹಾಕ್ಬೇಕಾರೆ ಬರೀ ತಾಳೆ ಹಾಕದಾದ್ರೆ 29.5x29.5. ಬೇರೆ ಕಡೆ ಹಳೆ ರೋಬಸ್ಟ್ ಸಮೇತ ಹಾಕಿದೀವಿ, ಅದು 40x40 ಹಾಕಿದೀವಿ. 29.5 ಆಯ್ತು ಸ್ವಲ್ಪ ನೆರಳು ಜಾಸ್ತಿ ಆಗುತ್ತೆ, ಮತ್ತೆ ಗರಿ ಕಳಿಬೇಕಾಗತ್ತೆ. ನಮ್ದೆಲ್ಲ ಈಗ ಆಲ್ಮೋಸ್ಟ್ ಒಂದು 20-25 ಬಂದಿದ್ದಾರೆ. ಸೊ ನಾವು ಚೈನ್ಸ್ ಯೂಸ್ ಮಾಡಿ ನಾವು ಕಟಾವ್ ಮಾಡ್ತೀವಿ. ಎಣ್ಣೆ ಇಟ್ಕೊಂಡಿದೀವಿ, ಗಣೆ ಇಟ್ಕೊಂಡಿದೀವಿ, ಮತ್ತೆ ಫೀಲ್ಡ್ ಸಪರೇಟ್ ಆಯಿಲ್ ಪಾಮ್ ಹಾರ್ವೆಸ್ಟರ್ ಒಂದು ತಂದಿಟ್ಕೊಂಡಿದೀವಿ, ಅದರಲ್ಲಿ ನಾವು ಹಾರ್ವೆಸ್ಟ್ ಮಾಡ್ತೀವಿ. 100-200 ಕೈ ಕೊಡ್ಲಿ ಆಗ್ಬೋದೇನ ಗೊತ್ತಿಲ್ಲ, ಆದ್ರೆ ನಮ್ದು ಏರಿಯಾ ಜಾಸ್ತಿ ಇರೋದ್ರಿಂದ 2,000 ಗಿಡಗಳಿದಾವೆ ಜಾಸ್ತಿ ಇರೋದ್ರಿಂದ ನಾವು ಚೈನ್ಸ್ ಒಂದು ಮಿಷಿನ್ ಸುಮಾರು ಇಟ್ಕೊಂಡಿದೀವಿ. ಅದ್ರ ಜೊತೆ ಆಯಿಲ್ ಪಾಮ್ ಹಾರ್ವೆಸ್ಟರ್ ಸಪರೇಟ್ ಒಂದಿದೆ, ಅದನ್ನ ಇಟ್ಕೊಂಡಿದೀವಿ. ಏಣಿ ಹಾಕಿ ಹತ್ತಿ ಕಡಿತಾರೆ ಅವರು. ಹೈಯೆಸ್ಟ್ ಅಂದ್ರೆ ನಮ್ದು 62 kg ಹೈಯೆಸ್ಟ್ ಬಂದಿತ್ತು ಒಂದ್ ಸಿಂಗಲ್ ಬಂಚ್. ಅದು ನಾವು ಕ್ಲೀನ್ ಮೇಂಟೈನ್ ಮಾಡ್ತಂದ್ರೆ ಒಂದ್ ಗಿಡದಲ್ಲಿ 7-9 ಬಂಚ್ ಬರ್ತದೆ. ಈಗ ಪ್ರೆಸೆಂಟ್ 16.80 ಹೋದ ತಿಂಗಳು ರೇಟ್ ಇದೆ ಪರ್ ಕೆಜಿ. ಅದು ಇನ್ನ ಮುಂದಿನ ದಿನಗಳಲ್ಲಿ 20 rupees ಆದ್ರೂ ಆಶ್ಚರ್ಯ ಇಲ್ಲ. ತೆಂಗಿನ ಮರಗಳು ಇರಬೇಕಲ್ವಾ? ಹೌದು, ತೆಂಗಿನ ಮರ, ಕಿತ್ಲಿ ಮರ, ಸಪೋಟ, ಹೆರಳಿಕಾಯಿ ಮರ, ಆಮೇಲೆ ಇದು ಬಟರ್ಫ್ರೂಟ್ ಮರಗಳು, ಆಮೇಲೆ ರಾಮಫಲ, ಸೀತಾಫಲ, ಆಮೇಲೆ ಲಕ್ಷ್ಮಣ ಫಲ ಅಂತ, ಲಕ್ಷ್ಮಣ ಫಲ ಎಲ್ಲ ಕ್ಯಾನ್ಸರ್ಗೆ ಒಳ್ಳೇದವೆಲ್ಲ. ಮತ್ತೆ ನಮ್ಗೆ ಮನೆಗೆ ಬೇಕಾಗಿ ತರಕಾರಿಗಳೆಲ್ಲ ನಾವು ಮನೆಯಲ್ಲೇ ಬೆಳಿತೀವಿ, ಮಾರ್ಕೆಟ್ಗೆ ಹೋಗೋದು ಕಮ್ಮಿ. ಆಕ್ಚುಲಿ ಫುಲ್ ಆರ್ಗ್ಯಾನಿಕ್, ಆದಷ್ಟು ಮನೆ ಸುತ್ತ ಗಾರ್ಡನ್ ತರ ಬಿಟ್ಕೊಂಡಿದೀವಿ. ಹೂವಿನ ಗಿಡ ತುಂಬಾ ಚೆನ್ನಾಗಿದ್ದಾವೆ, ಅದ್ರ ಮಧ್ಯ ತರಕಾರಿಗೆ ಸಮೇತ ಸಪರೇಟ್ ಜಾಗ ಬಿಟ್ಕೊಂಡಿದೀವಿ. ವರ್ಷ ವರ್ಷ ತರಕಾರಿ ಬೇಕಾದಷ್ಟು ಮನೆಯಲ್ಲೇ ಬೇಕು. ನೋಡಿ ಎಷ್ಟು ಕೆಲಸಗಳನ್ನ ಮಾಡಿದ್ರು ಸಾಕಾಗಲ್ಲ, ಕಾಫಿ, ತಾಳೆ, ಅಡಿಕೆ ಇದೆಲ್ಲ. ತೆಂಗಿನ ಮರಗಳು ಅಡಿಯಲ್ಲಿ ಕಾಫಿ ಬೆಳೆದಿರೋದಿದೆಯಾ ಅಥವಾ ಅಲ್ಲೆಲ್ಲ ತೆಂಗಿನ ಮರಗಳು? ತೆಂಗಿನ ಮರ ಅಡಿ 40x40 ಸ್ಪೇಸಿಂಗ್ ಅಲ್ಲಿ ರೋಬಸ್ಟ್ ಗಿಡಗಳಿದಾವೆ. ಅದು ಡಿಜೆ ಹೈಬ್ರಿಡ್ ಅಂತ ವೆರೈಟಿ ಇದಾವೆ. ಮತ್ತೆ ಚಾಮರಾಜನಗರ ಅಲ್ಲಿಂದ ಒಂದ್ ಸ್ವಲ್ಪ ತಗೊಬಂದ್ವಿ. ಆಮೇಲೆ ಕಡುಗತ ಹುಲಿಗೆರೆ ಅಂತ ಇದೆ, ಅಲ್ಲಿ ಸ್ವಲ್ಪ ಗಿಡಗಳು ತಗೊಬಂದು ಹಾಕಿದ್ವಿ. ಅದೇ ಡಿಜೆ ಹೈಬ್ರಿಡ್ ಬೇಗ ಫಸ್ಟ್ ಶುರು ಆಯ್ತು, ಮತ್ತೆ ಒಳ್ಳೆ ಇಳುವರಿ ಬರ್ತದೆ, ಮತ್ತೆ ಬೇಗನೂ ಇಳುವರಿ ಸಿಗುತ್ತೆ ನಮ್ಗೆ. ಎಷ್ಟು ತೆಂಗಿನ ಮರಗಳಿದಾವೆ, ಎಷ್ಟು ಎಕರೆಯಲ್ಲಿ ತೆಂಗಿನ ಮರಗಳ ಅಡಿಯಲ್ಲಿ ಕಾಫಿ ಇದೆ? ಒಂದು 236 ತೆಂಗಿನ ಮರ ಇದಾವೆ. ಅದ್ರಡಿ ಎಲ್ಲ ಸಾಮಾನ್ಯವಾಗಿ ಕಾಫಿ ಗಿಡ ಇದಾವೆ. ಅಂದ್ರೆ ಹತ್ತತ್ರ ಎಷ್ಟು ಎಕರೆ ಆದಂಗ ಆಗುತ್ತೆ? ಅದೇ 27 ಗಿಡ ಬರುತ್ತೆ 40x40 ಆದ್ರೆ. ತೆಂಗಿನ ಮರಕ್ಕೂ ಸಮೇತ ಸಮೇತ ಹಾಕಿದೀವಿ, 8-10 acres ಇದೆ. ಏನೇ ಏರುಪೇರುಗಳಿದ್ರು ಲಾಭ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ನೀವು ಗಮನ ಹರಿಸಲೇಬೇಕು ಅಲ್ವಾ? ಹೌದು, ಚೇಂಜ್ ಆಗ್ಲೇಬೇಕು. ಹೊಸ ಮೆಥಡ್ಸ್ ಮತ್ತೆ ಅಗ್ರಿಕಲ್ಚರ್ ಅಲ್ಲಿ ಎಲ್ಲಾ ಕಲ್ತಿ ಅಂದ್ಬಿಟ್ಟು ಯಾರು ಇದುವರೆಗೂ ಇಲ್ಲ. ಪ್ರತಿಯೊಂದು ದಿವಸನೂ ಹೊಸ ಹೊಸ ಅನುಭವ ಹೊಸ ಸಿಗುತ್ತೆ ನಮ್ಗೆ. ಟೆಕ್ನಾಲಜಿ ವೈಸ್ ನಾವು ಆದಷ್ಟು ಮೆಕನೈಸೇಷನ್ ಮಾಡ್ಕೊಂಡ್ರೆ ಸ್ವಲ್ಪ ಉಳ್ಕೋಬಹುದು, ಇಲ್ಲಾಂದ್ರೆ ಬರೀ ನಾವು ದುಡ್ಡಿದೆಲ್ಲ ಬರೀ ಲೇಬರ್ಗೆ ಫೋಲ್ಡ್ ಮಾಡ್ಬೇಕಾಗುತ್ತೆ. ಆದಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಮಾಡ್ಕೊಂಡ್ರೆ ಸ್ವಲ್ಪ ಉಳಿಗಲ್ಲ ಉಂಟು ರೈತರಿಗೆ. ಟ್ರಾಕ್ಟರ್, ಟಿಲ್ಲರ್ ಎಷ್ಟಿದಾವೆ? ಒಂದು ಟಿಲ್ಲರ್ ಇದೆ, ಮುಂಚೆ ಗದ್ದೆ ಮಾಡ್ಬೇಕಾದ್ರೆ ಟಿಲ್ಲರ್ ಚೆನ್ನಾಗಿ ಉಪಯೋಗ ಬರ್ತಾ ಉಂಟು. ಈಗ ಅದರಲ್ಲೂ ಸಮೇತ ನಾವು ತೋಟಕ್ಕೆ ನೀರು ಹಾಯಿಸ್ತೀವಿ, ಸರ್ವಿಸ್ ಸ್ಟೇಷನ್ ತರ ಇದು ಮಾಡ್ಕೊಂಡಿವಿ. ಅದಕ್ಕೆ ನಾಜಲ್ ಮತ್ತೆ ಸ್ಪ್ರೇಗೆಲ್ಲ ಉಪಯೋಗಿಸ್ತೀವಿ ಅದನ್ನ. ಅಡಿಕೆ ಆಗ್ಲಿ ಕಾಫಿಗಾಗ್ಲಿ ಬೋರ್ಡ್ ಅಥವಾ ಬೇರೆ ಯಾವ್ದು ಕೆಮಿಕಲ್ ಹೊಡಂಗಿದ್ರೆ ಟಿಲ್ಲರ್ ಸಮೇತ ನಾವು ಉಪಯೋಗಿಸ್ತೀವಿ. ರೋಡಿಗೆ ಇಂಪಾರ್ಟೆನ್ಸ್ ಕೊಡಿ ದಯವಿಟ್ಟು. ಪ್ರತಿ ಒಂದು ತೋಟ ಒಳಗಡೆ ಸಮೇತ ಟ್ರಾಕ್ಟರ್ ಆಗಿರ್ಬೋದು ಪಿಕಪ್ ಆಗಿರ್ಬೋದು ಪ್ರೊವಿಷನ್ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಪ್ರತಿಯೊಂದು ಸೆಂಟರ್ಗೂ ಸಮೇತ ನಾವು ಹೋಗ್ಬೋದು, ಗೊಬ್ಬರ ಆಗಿರ್ಬೋದು ಏನೇ ಆಗಿರ್ಬೋದು ವೆಹಿಕಲ್ ಅಲ್ಲಿಗೆ ಹೋಯ್ತು ಅಂದ್ರೆ ಕೆಲಸ ಫಾಸ್ಟ್ ಫಾಸ್ಟ್ ಆಗುತ್ತೆ, ಲೇಬರ್ ಉಳಿಯುತ್ತೆ. ಚೆನ್ನಾಗಿ ಮಾತಾಡಿದ್ರಿ. ಕಾಫಿ ಕೃಷಿಯಲ್ಲಿ ಹೇಗೆ ಹೇಗೆ ಸಾಕ್ತಾ ಇದ್ರಿ, ಮತ್ತೆ ಏನೇನ್ ಮಾಡ್ತಾ ಇದ್ರಿ, ಏನ್ ಗಮನದಲ್ಲಿ ಇಟ್ಕೊಳ್ಬೇಕನ್ನೋ ಒಂದು ವಿಚಾರಗಳನ್ನ ಅನುಭವಗಳೊಂದಿಗೆ ಪ್ರಸ್ತಾಪ ಮಾಡಿದ್ರಿ. ಖುಷಿ ಆಯ್ತು, ಒಳ್ಳೇದಾಗ್ಲಿ. ನಮಸ್ಕಾರ. ತಂದೆ ತಾಯಿ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಮತ್ತೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟ್ ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಎಲ್ಲರದ್ದು ಸಪೋರ್ಟ್ ಇರೋದ್ರಿಂದ ನಾವು ಅಗ್ರಿಕಲ್ಚರ್ ಇಂದ ಸ್ವಲ್ಪ ಇಂಪ್ರೂವ್ ಆಗ್ತೀವಿ ನಾವು. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಕೇಳುಗರೆ, ಇದುವರೆಗೆ ಸೋಮರಪೇಟೆ ತಾಲೂಕು ಶನಿವಾರ ಸಂತೆ ಹತ್ತಿರ ಇರುವ ಹಂಡ್ಲಿಯ ಹೆಚ್ ವಿ ಪ್ರದೀಪ್ ಕುಮಾರ್ ಅವರ ಅನುಭವಗಳನ್ನು ಆಲಿಸಿಕೊಂಡ್ರಿ. ಹೇಗೆ ತಾವು ಕಾಫಿ ತೋಟದ ನಿರ್ವಹಣೆಯನ್ನು ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡು ಪ್ರದೀಪ್ ಕುಮಾರ್ ಅವರು ಸೊಗಸಾಗಿ ಮಂಡಿಸಿದರು. ಅವರ ಸಂಖ್ಯೆ ಹೀಗಿದೆ: 83-10-29-54-15. 83-10-29-54-15. 944-82-93-9-84-944-82-93-9-06. ಇದುವರೆಗೆ ಕಾರ್ಯಕ್ರಮ ಕಾಫಿ ಕನ್ನಡಿ ಬಿತ್ತರವಾಯಿತು. ಕಾಫಿ ಬೆಳೆ, ಕಾಫಿ ಕೃಷಿ ಕುರಿತ ವಿಚಾರಗಳನ್ನು ಆಲಿಸಿದಿರಿ. ನಿರ್ಮಾಣ ವಿಜಯ್ ಅಂಗಡಿ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಕೇಳುಗರೆ, ನೀವು ನಾಳೆ ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಆರಂಭ ಆಹಾರ ಆರೋಗ್ಯ ಮಾಲಿಕೆಯಲ್ಲಿ ವಿರಾಜಪೇಟೆ ತಾಲೂಕು ಬಿರುನಾಣಿ ಗ್ರಾಮದ ಕಳಕಂಡ ತಿಮ್ಮಯ್ಯ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಡಾ ವಿಜಯ್ ಅಂಗಡಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನೀವು ಡಿಜಿಟಲ್ ಆದರೆ ನಿಮ್ಮ ನಾಳೆ ಉತ್ತಮವಾಗಿರುತ್ತೆ. ಇದಕ್ಕಾಗಿನೇ ನವಾರ್ಣ ಸಹಾಯದಿಂದ ಸಹಕಾರಿ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಹಳ್ಳಿಗಳಲ್ಲಿ ಮೈಕ್ರೋ ಎಟಿಎಂ ಮತ್ತು ಮೊಬೈಲ್ ಡೆಮೋ ವ್ಯಾನ್ ಸೌಲಭ್ಯ ಕಲ್ಪಿಸಲಾಗಿದೆ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಮೈಕ್ರೋ ಎಟಿಎಂ ಮುಖಾಂತರ ಡೆಬಿಟ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಉಪಯೋಗಿಸಿ ದುಡ್ಡನ್ನು ಕೂಡ ಜಮಾ ಮಾಡಬಹುದು, ತೆಗೆಯಲೂಬಹುದು. ನಗದು ರಹಿತ ವ್ಯವಹಾರದ ಸುರಕ್ಷತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. भाइयों, भूकंप संभावित पहाड़ी क्षेत्र में लैंडस्लाइड के खतरे के बारे में आज हमें भूविज्ञानी बताएंगे. सबसे पहली बात, कच्चे पहाड़ों पर मकान न बनाएं. पहाड़ी क्षेत्र में भारी निर्माण मिट्टी की पकड़ को ढीला करता है. ऐसे में भूकंप आने पर लैंडस्लाइड का खतरा बढ़ जाता है. इसलिए इमारतों के निर्माण के समय भूकंप से बचाव संबंधी मापदंडों का ख्याल रखना चाहिए. और मिट्टी की पकड़ मजबूत बनाने के लिए अधिक से अधिक पेड़ लगाएं. आपके हित में तत्पर NDMA, नेशनल डिजास्टर मैनेजमेंट अथॉरिटी द्वारा जनहित में जारी. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ. ಸುದ್ದಿ ಚುಂಪಿ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಚೊಂಪೆ ಓದುತ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಚೊಂಪೆನ ವಿವರ: ಇಂದು ಬಸವರಾಜ ಬೊಮ್ಮಾಯಿ ಅವರು ರಾಜಭವನದಲ್ಲಿ ಕರ್ನಾಟಕದ 23ನೇ ಮುಖ್ಯಮಂತ್ರಿಯಾಗಿ ಹೊತ್ತಾರೆ 11 ಗಂಟೆಗೆ ಪ್ರಮಾಣ ವಚನ ಸ್ವೀಕರಿಸಿದರು. ಲಾಕ್ಡೌನ್ ಸಮಸ್ಯೆ ಹಂಗೆ ಮಳೆಗಾಲದ ಅವಧಿಯಿಂದ ಕೆಲವು ಗ್ರಾಹಕರು ವಿದ್ಯುತ್ ಬಿಲ್ ಪಾವತಿಸಿಕೆ ಮುಂದೆ ಬರ್ತಾ ಇಲ್ಲೇ ತಮ್ಮ ವಿದ್ಯುತ್ ಬಿಲ್ಲಿನ ಡಿಜಿಟಲ್ ಪೇಮೆಂಟ್ ನೆಟ್ ಬ್ಯಾಂಕಿಂಗ್ ಫೋನ್ ಪೇ ಪೇಟಿಎಂ ಗೂಗಲ್ ಪೇ ಅಮೆಜಾನ್ ಪೇ ಏರ್ಟೆಲ್ ಮನಿ ಭಾರತ್ ಬಿಲ್ ಪೇ ಜಿಯೋ ಮನಿ ಸೇರಿದಂಗೆ ವಿದ್ಯುತ್ ಬಿಲ್ಲಿನ ಪಾವತಿಸುವಂಗೆ ಇಲಾಖೆಯೊಟ್ಟಿಗೆ ಸಹಕರಿಸುಕುತ ಮಡಿಕೇರಿ ವಿಭಾಗದ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅಶೋಕ್ ಅವು ಕೇಳಿಕೊಂಡಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಕಡೆಯಿಂದ ಹೆಸರು ಪಡೆದ ಚಿತ್ರಕಲಾವಿದ ರಂಗ ನಿರ್ದೇಶಕ ಮೋಹನ್ ಸೋನಾ ಅವರ ಸಾಕ್ಷ್ಯಚಿತ್ರ ಬಿಡುಗಡೆ ಕಾರ್ಬರ್ ಇದೇ ತಾರೀಕು 31ಕ್ಕೆ ಹಿಂಬೊತ್ತು 4 ಗಂಟೆಗೆ ಅಕಾಡೆಮಿನ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಕಜಗದ್ದೆ ಅವರ ಅಧ್ಯಕ್ಷತೆಯಲ್ಲಿ ಸುಳ್ಯದ ಕೆವಿಜಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಆಡಿಟೋರಿಯಂನಲ್ಲಿ ಏರ್ಪಾಡು ಆಗುತ್ತು. ಕಾರ್ಬರ್ಲಿ ಕವಿ ಸುಬ್ರಾಯ ಚುಕ್ಕಾಡಿ, ಸಾಕ್ಷ್ಯಚಿತ್ರ ನಿರ್ದೇಶಕ ಜೀವನ್ ರಾಮ್ ಸುಳ್ಯ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವೆ. ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯಕ್ಕೆ 6ನೇ ತರಗತಿಗೆ ಸೇರಿಕೆ ಬರುವ ತಿಂಗ ಆಗಸ್ಟ್ ತಾರೀಕು 11ಕ್ಕೆ ಜಿಲ್ಲೆನ 6 ಕೇಂದ್ರಗಳಲ್ಲಿ ಆಯ್ಕೆ ಪರೀಕ್ಷೆ ನಡೆದಿದೆ. ಪ್ರವೇಶ ಪತ್ರಣ ವೆಬ್ಸೈಟ್ನಿಂದ ತಕನಕೃತ ವಿದ್ಯಾಲಯದ ಪ್ರಿನ್ಸಿಪಾಲ್ ಅವು ತಿಳಿಸಿಳು. ಗೌಡ ರಿವಶಿವ ಸಂಘ ಸುಳ್ಯ ಹಂಗೆ ಆಂಗಿಕ ಮಲ್ಟಿಮೀಡಿಯೋ ಇವರ ಕಡೆಯಿಂದ ಬರುವ ತಿಂಗ ಆಗಸ್ಟ್ 3ಕ್ಕೆ ಫೇಸ್ಬುಕ್ಲಿ RT18 ವಿಶ್ವ ಅರೆಭಾಷೆ ಹಬ್ಬ ಕಾರ್ಬಾರ್ ಏರ್ಪಾಡು ಆವುಟು. ಸೋಮರಪೇಟೆ ತಾಲೂಕು ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿಯ ಬಸವನಹಳ್ಳಿ ಮತ್ತು ಕೂಡಿಗೆ ಗ್ರಾಮ ಪಂಚಾಯಿತಿಯ ಬ್ಯಾಡಗೊಟ್ಟ ಗ್ರಾಮದಲ್ಲಿ ದಿಡ್ಡಳ್ಳಿ ನಿರಾಶ್ರಿತರಿಗೆ ಪುನರ್ವಸತಿ ಕೊಟ್ಟು ಮೂಲಭೂತ ಸೌಲಭ್ಯನ ಒದಗಿಸಲಾಗುತ್ತು. ಬಸವನಹಳ್ಳಿಲಿ 174 ಮನೆಗಳನ್ನು ಹಂಗೆ ಬ್ಯಾಡಗೊಟ್ಟಲ್ಲಿ 350 ಮನೆಗಳನ್ನು ನಿರ್ಮಿಸಿದ್ದು ಈ ಕೇಂದ್ರಗಳ ಮನೆಗೆ ಸಮೀಕ್ಷೆ ನಡೆಸಲಾಗಿತ್ತು. ಈ ಮನೆಗಳಲ್ಲಿ ಫಲಾನುಭವಿಗ ವಾಸವಾಗದೆ ಬೀಗ ಹಾಕಿದ್ದು ಕಂಡುಬಂದುಟ್ಟು. ಕೆಲವು ಮನೆಗಳಲ್ಲಿ ಅಧಿಕೃತ ಫಲಾನುಭವಿಗ ವಾಸವಳು. ಇಂಥ ಫಲಾನುಭವಿಗಳಿಗೆ ಈಗಾಗಲೇ ನೋಟಿಸ್ ಕೊಟ್ಟು ಎಚ್ಚರ ಕೊಟ್ಟಳು. ಒಂದು ವೇಳೆ ಅನಧಿಕೃತ ವ್ಯಕ್ತಿಗ ವಾಸ ಇದ್ದರೆ ನಿಯಮಾನುಸಾರ ಕ್ರಮ ತಗೊಂಡವೆ ಅಂತ ಹೆಚ್ಚಿನ ಮಾಹಿತಿಗೆ ಸಮಾಜ ಕಲ್ಯಾಣ ಇಲಾಖೆ ಸೋಮರಪೇಟೆ 08-276-28-115 ಸಂಪರ್ಕಿಸಕೃತ ಸೋಮವಾರಪೇಟೆನ ಸಮಾಜ ಕಲ್ಯಾಣ ಇಲಾಖೆನ ಸಹಾಯಕ ನಿರ್ದೇಶಕ ಬಾಲಕೃಷ್ಣ ರೈ ಅವು ಎಚ್ಚರ ಕೊಟ್ಟಳು. ಇಂದು ಜಿಲ್ಲೆಯಲ್ಲಿ ಹೊತ್ತಾರೆ 11 ಗಂಟೆಗೆ ಆಖೇರಿ ಆದಂಗೆ ಈ ಮಹಾಮಾರಿ ಕೊರೋನಾ 83 ಹೊಸ COVID-19 ಪ್ರಕರಣ ದಾಖಲಾಗುಟ್ಟು. 67 RT-PCR 13 ರ್ಯಾಪಿಡ್ ಆಂಟಿಜೆನ್ ಪರೀಕ್ಷೆಯಿಂದ ಗೊತ್ತಾಗುಟ್ಟು. ಮಡಿಕೇರಿ ತಾಲೂಕುಲಿ 33 ಹೊಸ COVID-19 ಪ್ರಕರಣ, ಸೋಮವಾರಪೇಟೆ ತಾಲೂಕುಲಿ 31 ಹಂಗೆ ವಿರಾಜಪೇಟೆ ತಾಲೂಕುಲಿ 19 ಹೊಸ ಕೋವಿಡ್ ಪ್ರಕರಣ ಗೊತ್ತಾಗುಟ್ಟು. ಒಟ್ಟಾರೆ 31,497 ಪ್ರಕರಣ ಆಗುಟ್ಟು. ಕಳೆದ 24 ಗಂಟೆಯಲ್ಲಿ 55 ಜನ ಆಸ್ಪತ್ರೆಯಿಂದ ಹುಷಾರಾಗಿ ಹೋಗಳು. ಒಟ್ಟು ಹುಷಾರಾದವರ ಸಂಖ್ಯೆ 30,707. 396 ಸಕ್ರಿಯ ಪ್ರಕರಣ ಆಗುಟ್ಟು. ಕಳೆದ 24 ಗಂಟೆಯಲ್ಲಿ ತೀರಿ ಹೋದವರ ಸಂಖ್ಯೆ 1. ಒಟ್ಟು ತೀರಿ ಹೋದವರ ಸಂಖ್ಯೆ 394. ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 84 ಆಗುಟ್ಟು. ಪಾಸಿಟಿವಿಟಿ ದರ 3.8 ಶೇಕಡ ಉಟ್ಟುತ್ತ ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಚಾರುಲತ ಸೋಮಲ್ ಅವು ತಿಳಿಸಿಯಳು. ಬೆಂಗಳೂರಲ್ಲಿ ನೃತ್ಯ ನಿರಂತರ ಟ್ರಸ್ಟ್ ಕಡೆಯಿಂದ ಆನ್ಲೈನ್ ಮೂಲಕ ನಡೆಸಲಾಗಿದ್ದ ಅಂತಾರಾಷ್ಟೀಯ ನೃತ್ಯ ಪೈಪೋಟಿಲಿ ಬಿಎನ್ ಲಾವಣ್ಯ ಸ್ಟಾರ್ ಆಫ್ ಡಾನ್ಸ್ ಇನಾಮನ ಪಡೆದಳು. ಈಗೂಡೆ ವಿರಾಜಪೇಟೆನ ಬೇಟೋಳಿ ಗ್ರಾಮದ ಬಿಜಿ ನಟರಾಜ್ ಮತ್ತೆ ಸುನಂದ ದಂಪತಿಯ ಮಗಳು. ವಿರಾಜಪೇಟೆನ ಮಾಜಿ ಸೈನಿಕರ ಇಸಿಎಚ್ಎಸ್ ಪಾಲಿಕ್ಲಿನಿಕ್ ತಾರೀಕು 28ರಿಂದ ತಾರೀಕು 31ರ ಮುಟ್ಟ ಸ್ಯಾನಿಟೈಸ್ ಮಾಡಿಕೆ ಇರದರಿಂದ ಕ್ಲಿನಿಕ್ಗೆ ಮುಚ್ಚಿದ್ದದೇತ ಪಾಲಿಕ್ಲಿನಿಕ್ನ ಅಧಿಕಾರಿ ಪ್ರಕಟಣೆಗೆ ತಿಳಿಸಿಯಳು. ಕಳೆದ 3 ವರ್ಷದಿಂದ ಕೊಡಗು ಜಿಲ್ಲೆಯಲ್ಲಿ ಐಟಿಡಿಪಿ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸಿ ಶಿವಕುಮಾರ್ ಅವು ಮೈಸೂರಿನ ಗಿರಿಜನ ಸಂಶೋಧನಾ ಸಂಸ್ಥೆಗೆ ವರ್ಗಾವಣೆ ಆಗಳು. ಈಗ ಕೊಡಗು ಜಿಲ್ಲೆನ ಐಟಿಡಿಪಿ ಇಲಾಖೆಗೆ ಹೊಸದಾಗಿ ಅಧಿಕಾರಿ ಆಗಮಿಸಿದ್ದು ಕೆ ಶ್ರೀನಿವಾಸ್ ಅವುಕೆ ಇಂದು ಸಿ ಶಿವಕುಮಾರ್ ಅವು ಅಧಿಕಾರ ಹಸ್ತಾಂತರಿಸಿದರು. ಒಬ್ಬ ವ್ಯಕ್ತಿ ತೀರಿ ಹೋದ ಮ್ಯಾಲೆ ಜೀವಂತಿಕೆಯ ಭಾವನೆ ಹುಟ್ಟಿಸಿಕೆ ಆ ವ್ಯಕ್ತಿಯ ಸಾಧನೆ ಹಂಗೆ ಅವರ ಮ್ಯಾಲಿರುವ ಅಭಿಮಾನ ಗೌರವ ಅವರ ಸಾಲಿಗೆ ಸೇರಿದ ಗಾನಕೋಗಿಲೆ ತೋಲಂಡ ಪ್ರಭಾ ಚಂಗಪ್ಪ ಅವರದು. ತಮ್ಮ ಹಾಡಿನ ಮೂಲಕ ನಮ್ಮೊಂದಿಗೆ ಜೀವಂತವಾಗಿ ಒಳೋತ ಕೊಡವತ್ತಕ್ಕೆ ಏಳ್ತ್ ಕಾರಡ ಕೂಟದ ಅಧ್ಯಕ್ಷೆ ಚೆಟ್ಟಂಗ ರವಿ ಸುಬ್ಬಯ್ಯ ಅವು ಅಭಿಪ್ರಾಯ ವ್ಯಕ್ತಪಡಿಸಿದರು.

63 ವರ್ಷ ಪ್ರಾಯದ ಬಡವಂಡ್ರ ಮೋಹನ್ ಪೊನ್ನಾಣಿ ಅವರ ಅಂತ್ಯಕ್ರಿಯೆ ನಾಳೆ ಪೂರ್ವಾಹ್ನ 12 ಗಂಟೆಯೊಳಗೆ ಅವರ ಸ್ವಗ್ರಾಮ ಮರಗೋಡುವಿನಲ್ಲಿ ನಡೆಯಲಿದೆ. ಈಗ ಸಮಯ 7:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಿಐಟಿ ಪೊನ್ನಂಪೇಟೆ, ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಪಿಯು ಕಾಲೇಜ್ ಪೊನ್ನಂಪೇಟೆ. ವಿಶಾಲ ಪರಿಸರ, ನುರಿತ ಉಪನ್ಯಾಸಕರು, ಸುಸಜ್ಜಿತ ಲ್ಯಾಬ್, ಪ್ರತ್ಯೇಕ ಹಾಸ್ಟೆಲ್. ವಿವರಗಳಿಗಾಗಿ ಮೊಬೈಲ್ 9611555457. ಸುದ್ದಿ ಸಮಾಚಾರ ಓದಿನೊಳ್ಳ ಉಚ್ಚಟ್ಟಂಗಡ ರವಿ ಸುಬ್ಬಯ್ಯ. ಅದಿಯಾನ ಮಳೆ ಕೂಡದನಕ್ಕೆ ಪ್ರಕೃತಿ ವಿಕೋಪತನುಂಡು ನಷ್ಟ ಅನ್ನ ಕಾಫಿ ಬೆಳೆಗಾರಕ್ಕೆ ಕೊಡ್ತಾನಿಂಜ ಪರಿಹಾರತನ ಹೆಕ್ಟೇರ್ಗೆ 18,000 50,000 ರೂಪಾಯಿ ಓರ ಮಾಡೋಕು ಪಿಂಜ ಕಾಫಿ ಬೆಳೆಗೆ ವಿಮೆ